आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी। ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇರ್ತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೇ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹತ್ತಿರ ಸಿದ್ದರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಪ್ರತಿ ವರ್ಷ ಅಕ್ಕಪಕ್ಕ ಬಿಗಿನಂತಿದ ಶೇಂಗಾ ಹೋಗಿ ರೊಟ್ಟಿ, ಶೇಂಗಾ ಚಟ್ನಿ, ಅರ್ಶಿ ಚಟ್ನಿ, ಗುರಾ ಚಟ್ನಿ, ಪುಟಾಣ್ ಚಟ್ನಿ ಕೊಡ್ತಿದ್ದ. ಈ ಸಲ ನಾ ಇನ್ನ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಂದಿ ಫುಡ್ಸ್ ಅವ್ರಿಗೆ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹ್ಯಾಂಗ ಆರ್ಡರ್ ಮಾಡ್ತೀವಿ? ಉಂದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448177547. ಆನ್ಲೈನ್ ಬುಕ್ ಮಾಡ್ಬೋದ್ರಿ, www.undifoods.com. ತಡಾಯಕ್ಕ ಇವತ್ತೇ ಆರ್ಡರ್ ಮಾಡು. ಈಗ ಕಲ್ಯಾಣ ಕೃಷಿ ನೇರ ಫೋನಿನ್ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಮಾವು ಹಾಗೂ ಕಲ್ಲಂಗಡಿ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ. ಭಾಗವಹಿಸುತ್ತಾರೆ ಡಾ ಮಲ್ಲಿಕಾರ್ಜುನ್ ಕೆಂಗ್ನಾಳ್, ಸಸ್ಯರೋಗ ಶಾಸ್ತ್ರಜ್ಞರು ಹಾಗೂ ಹಿರಿಯ ವಿಜ್ಞಾನಿಗಳು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ, ಪ್ರಾಯೋಜಕರು ಆತ್ಮಯೋಜನೆ ಕೃಷಿ ಇಲಾಖೆ ಕಲಬುರಗಿ. ನಡೆಸಿಕೊಡುತ್ತಾರೆ ಬಿ ಸಿದ್ದಣ್ಣ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 295986, 295987 ಹಾಗೂ 310105. ಕಲಬುರಗಿ ಎಸ್ಟಡಿ ಕ್ರಮಾಂಕ 08472. ನಂತರ ನಿತ್ಯ ಮೇಘ ಸಂದೇಶ ಕೇಳುವಿರಿ. ಬನ್ನಿ ಕೇಳುಗರೆ, ನಿಮ್ಮನ್ನು ಭಾಷಣ ಸ್ಟುಡಿಯೋಕ್ಕೆ ಕರೆದೊಯ್ಯುತ್ತೇವೆ. ನಮಸ್ಕಾರ ರೈತ ಬಾಂಧವರೇ, ಕಲ್ಯಾಣ ಕೃಷಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನಮ್ಮ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಈ ಮಾವು ಮತ್ತು ಕಲ್ಲಂಗಡಿ ಬೆಳೆಗಳಲ್ಲಿ ಒಂದು ಸಸ್ಯ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಸಸ್ಯರೋಗ ಶಾಸ್ತ್ರಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತು ಈ ನೀವು ಪ್ರಶ್ನೆಗಳನ್ನು ಕೇಳಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ನಿಮಗೆ ಗೊತ್ತಿದೆ, 295986, 295987 ಮತ್ತೊಂದು 310105. ಇನ್ನು ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳು ಅಥವಾ ಏನಾದರೂ ಪ್ರಶ್ನೆಗಳು ಅಂದರೆ ಮಾವು ಮತ್ತು ಕಲ್ಲಂಗಡಿ ಬೆಳೆಗೆ ಸಂಬಂಧಪಟ್ಟಂತೆ ಇದ್ದರೆ ಕೇಳಬಹುದು. ಸರ್, ಇವತ್ತಿನ ವಿಷಯ ಕುರಿತಂತೆ ಮಾವು ಮತ್ತು ಕಲ್ಲಂಗಡಿ ಬೆಳೆಯಲ್ಲಿ ಒಂದು ಸಸ್ಯ ಸಂರಕ್ಷಣೆ ಅನ್ನೋದು, ಈಗ ಮಾವು ಬೆಳೆಯ ಸ್ಥಿತಿಗತಿ ಮತ್ತು ಕಲ್ಲಂಗಡಿ ಬೆಳೆಯ ಸ್ಥಿತಿಗತಿ ಹೇಗಿದೆ ಸರ್? ಮೊದಲಿಗೆ ಮಾವು ಬೆಳೆ ಹೇಗಿದೆ ಈಗ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಹೇಳಿ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ದಿವಸ ನಾವೇನಪ್ಪಾ ಅಂತಂದ್ರೆ ಈ ಹಿಂಗಾರು ಹಂಗಾಮಿನಲ್ಲಿ ಪ್ರಮುಖವಾಗಿ ಬೆಳೀಲಿಕ್ಕೆ ಅವಶ್ಯಕತೆ ಇರುವಂತ ಮತ್ತು ಸದಾವಕಾಶ ಇರುವಂತಹ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿ ಮಾವು ಏನಪ್ಪಾ ಅಂತಂದ್ರೆ ಹಣ್ಣುಗಳ ರಾಜ ಅಂತಾನೆ ನಾವು ಕರಿತೀವಿ. ಈ ಬೆಳೆ ಏನಪ್ಪಾ ಅಂತಂದ್ರೆ ಬಹುವಾರ್ಷಿಕ ಬೆಳೆಯಾಗಿರ್ತದೆ. ಸೊ ಈ ಬಹುವಾರ್ಷಿಕ ಬೆಳೆ ಈ ಹಂಗಾಮಿನ ಒಂದು ಪ್ರಮುಖ ಬೆಳೆಯಾಗಿದೆ. ಅದ್ರ ಜೊತೆಗೆ ನಮಗೇನಪ್ಪಾ ಅಂತಂದ್ರೆ ಈ ಹಂಗಾಮಿನಲ್ಲಿ ಅಲ್ಪಾವಧಿಯಲ್ಲಿ ಅಂದ್ರೆ ಸುಮಾರು 3 ತಿಂಗಳು ಅಂದ್ರೆ 90 ದಿನದಿಂದ ಹಿಡಿದು 115 ದಿನಗಳಲ್ಲಿ ನೀರಾವರಿ ವ್ಯವಸ್ಥೆ ಇರುವಂತಹ ರೈತರು ಒಂದು ಒಳ್ಳೆ ಆದಾಯ ಮಾಡಿಕೊಳ್ಳಲಿಕ್ಕೆ ಏನಪ್ಪಾ ಅಂತಂದ್ರೆ ಕಲ್ಲಂಗಡಿ ಬೇಸಾಯ ಮಾಡುವುದು ಬಹಳ ಒಂದು ಉತ್ತಮವಾದ ವ್ಯವಸಾಯವಾಗಿದೆ. ಮೂಲತಃ ಏನಪ್ಪಾ ಅಂತಂದ್ರೆ ಈ ಎರಡೂ ಬೆಳೆಗಳು ಬೇಸಿಗೆ ಹಂಗಾಮಿನಲ್ಲಿನೇ ಏನಪ್ಪಾ ಅಂತಂದ್ರೆ ಮಾಗಲಿಕ್ಕೆ ಬರ್ತವೆ ಮತ್ತು ಕಟಾವಿಗೆ ಬಂದು ಒಂದು ಆದಾಯ ಕೊಡುವಂತಹ ಬೆಳೆಯಾಗಿದೆ. ಕಲ್ಲಂಗಡಿ ಏನಪ್ಪಾ ಅಂದ್ರೆ ಬೇಸಿಗೆಗೆ ನಾವು ಮಕ್ಕಳಿಂದ ಹಿಡಿದು ವೃದ್ಧವರೆಗೆ ಎಲ್ರಿಗೂ ಏನಪ್ಪಾ ಅಂತಂದ್ರೆ ಇದು ಒಂದು ಅಚ್ಚುಮೆಚ್ಚಿನ ಒಂದು ಹಣ್ಣಿನ ಬೆಳೆ ಆಗಿದೆ. ಅಚ್ಚುಮೆಚ್ಚಿನ ಹಣ್ಣಿನ ಬೆಳೆ ಜೊತೆಗೆ ಬೇಡಿಕೆ ಇರುತ್ತೆ, ಬೇಡಿಕೆನೂ ಸಹ ಅಷ್ಟೇ ಇರುತ್ತದೆ. ಬಿಸಿಲು ಹೆಚ್ಚಾದಂತೆ ಬಾಯಾರಿಕೆ ನೀಡಿಸಿಕೊಳ್ಳಲಿಕ್ಕೂ ಮತ್ತು ನಿವಾರಣೆಗೂ ಮತ್ತು ಆರೋಗ್ಯಯುತ ಒಂದು ಹಿತದೃಷ್ಟಿಯಿಂದ ಗಮನಿಸಿದಾಗಲೂ ಏನಪ್ಪಾ ಅಂತಂದ್ರೆ ಈ ಕಲ್ಲಂಗಡಿ ಅನ್ನುವಂತ ಒಂದು ಬೆಳೆ ನಮಗೆ ಬಹಳ ಉತ್ತಮವಾದ ಒಂದು ಬೆಳೆಯಾಗಿರುತ್ತದೆ. ಒಂದು ಕರೆ ಇದೆ ಸರ್, ನಂತರ ನಾವು ಮುಂದುವರ್ಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ, ತಮ್ಮ ಪರಿಚಯ ಹೇಳಿ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಅಡವಪ್ಪ. ಪ್ರಶ್ನೆ ಹೇಳಿ. ಮಾವಿನ ಗಿಡಕ್ಕ ಲದ್ದಿ ಹುಳ ಆಗ್ತಾವಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕು ಸರ್? ಯಾರ ಮಾವಿನ ಗಿಡಕ್ಕೆ ಲದ್ದಿ ಹುಳ? ಹಾರೀ, ಲದ್ದಿ ಹುಳ ಅಂತಂದ್ರೆ ಏನು ರಸ ಬೀರ್ತ ಹಣಿ ಹಣಿ ಹಿಂಗೇನಾರ ನೀರ್ ಬಿಡ್ತಾ ಇದೇನೋ ಅಥವಾ ಕೀಳಿದವ? ಅದು ಕಾಂಡ ಕೊರಕ ಹುಳ ಅಂತ ಬರ್ತದೆ ಮಾವಿನ ಗಿಡದೊಳಗೆ. ಅದು ಕಾಂಡ ಕೊರಕ ಅಥವಾ ಸ್ಟೆಮ್ ಬೋರರ್ ಅಂತ ನಾವು ಕರಿತೀವಿ. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅದು ಎಲ್ಲೆಲ್ಲಿ ಕೊರ್ದಿರ್ತದಲ್ಲ ಆ ಕೊರ್ದಿದ್ದ ಭಾಗವನ್ನ ಕುರುಪಿ ಅಥವಾ ಯಾವ್ದಾದ್ರು ಸ್ವಲ್ಪ ಚೂಪಾಗಿರುವಂತ ಚಾಕುವುದಿಂದ ತಗೊಂಡು ಅದನ್ನ ಸ್ವಲ್ಪ ಕೆತ್ತಿ ತೆಗೆದು ಬಿಡಬೇಕು. ಆಮೇಲೆ ನೀವು ಕಾಂಡದ ಮೇಲೆ ಸ್ವಲ್ಪ ಗಮನಿಸ್ರಿ, ಎಲ್ಲರ ಒಂದ್ ಕಡೆ ತೂತು ಅಥವಾ ಹೋಲ್ ಆಗಿರ್ತದೆ, ರಂಧ್ರ ಬಿದ್ದಿರ್ತದಲ್ಲಿ. ಹಾ, ಆ ರಂಧ್ರದೊಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ನಿಮ್ಗೆ ಕೊರಾಜಿನ್ ಅನ್ನುವಂತ ಎಣ್ಣೆ ಗೊತ್ತಲ್ಲ, ಕೊರಾಜಿನ್ ಇಲ್ಲಾಂದ್ರೆ ಕ್ಲೋರೋಪೈರಿಪಾಸನ್ನ, ಕೊರಾಜಿನ್ ಎಣ್ಣೆ ಏನ್ ಮಾಡ್ಬೇಕು, ಒಂದ್ ಲೀಟರ್ ನೀರಿಗೆ 2 ml ಕಲಸಿ ನಾವು ಈ ದನಗಳಿಗೆ ಇಂಜೆಕ್ಷನ್ ಮಾಡೋ ಸಿರಿಂಜ್ಲಿಂದ ಆ ತೂತೊಳಗಡೆ ಎಣ್ಣೆ ಹಾಕ್ಬೇಕು ಅದನ್ನ. ಅಲ್ಲ, ಕೊರಾಜಿನ್ ಡೈರೆಕ್ಟ್ ಆಗಿ ಹಾಕಿದ್ರೆ ಬಹಳ ಸ್ಟ್ರಾಂಗ್ ಆಗೈತೆ, ಹಂಗ್ ಮಾಡಬಾರ್ದು. ಒಂದ್ ಲೀಟರ್ ನೀರಿಗೆ 2 ml ಹಾಕಿ ಕಲಸಿ ತಯಾರು ಮಾಡಿಕೊಡ್ರಿ ಮೊದಲು. ಹಾ, ತಯಾರು ಮಾಡಿಕೊಂಡು ಆಮೇಲೆ ಅದನ್ನೇನಪ್ಪಾ ಅಂದ್ರೆ ಈ ದನಗಳಿಗೆ ಮಾಡೋ ಇಂಜೆಕ್ಷನ್ ದಿಂದ ದಪ್ಪ ಇಂಜೆಕ್ಷನ್ ತಗೊಂಡು ಅದನ್ನ ತೂತ ಒಳಗಡೆ ಎಣ್ಣೆ ಹಾಕಿ ಮ್ಯಾಗ ಕೆಂಪ್ ಮಣ್ಣು ಒರೆಸಿಬಿಡ್ರಿ. ಅಂದ್ರೆ ಅದು ಒಳಗಡೆ ಹುಳ ಏನಾಗ್ತೈತಲ್ಲ ಅದು ವಿಷದ ಔಷಧ ಹೋಗಿ ಅದಕ್ಕೆ ತಗಲಿತ್ತು ಅಂತಂತಂದ್ರೆ ಅದು ವಿಷ ಹತ್ತಿರೋ ಗಿಡದಕ್ಕ ಪದಾರ್ಥ ತಿಂದು ಅಲ್ಲೇ ಒಳಗಡೆ ಸತ್ತು ಹೋಗ್ತದೆ. ಈಗ ಸಾಮಾನ್ಯವಾಗಿ ಒಂದು ಮಾವಿನ ಗಿಡದಾಗ ಒಂದೇ ಒಂದು ಹೂವಿನ ಗೊಂಚಲದೊಳಗೆ ಏನಪ್ಪಾ ಅಂತಂದ್ರೆ 11,000-13,000 ಹೂವು ಇರ್ತಾವ ಅದ್ರಾಗೆ. ಹೌದಾ? ನಮಗೆ ಯಾವಾಗ್ಲೂ ಏನಪ್ಪಾ ಅಂದ್ರೆ 100 ಹೂವದೊಳಗೆ ಮಾವಿನ ಗಿಡದಾಗ ಕಾಯಿ ಹಿಡಿಯುವಂತವು 2 or 3 ಅಷ್ಟೇ. ಅದು ಉದುರ್ತಾವ. ಯಾಕೆ ಉದುರ್ತಾವ ಅಂದ್ರೆ ನಿಮ್ಗೆ ಸ್ವಲ್ಪ ಆ ಸಮಯದೊಳಗೆ ಏನಾದ್ರೂ ಬೂದಿ ರೋಗ ಬಂದಿತ್ತು, ಜಿಗಿ ಹುಳ ಬಿದ್ದಿತ್ತು ಅಂತಂದ್ರೆ ಅದಕ್ಕೆ ಸರಿಯಾಗಿ ನೀವು ಔಷಧಿ ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ಉದುರಿ ಹೋಗುದಿಲ್ಲ. ಸ್ವಲ್ಪ ನೀವು ಅದನ್ನ ಗಮನಿಸಬೇಕು, ಅಲ್ಲಿ ಏನಾದ್ರೂ ಹುಳ ಬಿದ್ದದೋ ಅಥವಾ ರೋಗ ಬಂದಿದೆಯೋ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಗಿಡಕ್ಕೆ ಕಾಯಿ ಹಿಡಿದ ಸಮಯದೊಳಗೆ ಸ್ವಲ್ಪ ಅದಕ್ಕೆ ಪೋಷಕಾಂಶಗಳನ್ನ ಕೊಡಬೇಕಾಗ್ತದೆ. ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಪೋಷಕಾಂಶ ಸಿಗುತ್ತದೆ, ಅದನ್ನ ನೀವು ಸಿಂಪಡಣೆ ಮಾಡ್ರಿ, ಹೂ ಉದುರದೇನಪ್ಪಾ ಅಂದ್ರೆ ಕಡಿಮೆ ಆಗ್ತದೆ. ಅಲ್ಲ, ಜಿಗಿ ಏನಂದ್ರೆ ಜಿಗಿ ರೋಗ ಬೆದ್ದೆ ಬೀಳ್ತಾರೆ ಅದು ಈ ದಿನ ತಂಪಿಗೆ. ಜಿಗಿ ಹುಳ ಈ ತೆಂಪಿನ ದಿನಕ್ಕೆ ಬಿದ್ದಾಗ ಏನ್ ಮಾಡ್ರಿ, 1 ಲೀಟರ್ ನೀರಿಗೆ 1 ml ಫಿಪ್ರೋನಿಲ್ ಅಂತ ಒಂದು ಎಣ್ಣೆ ಸಿಗ್ತದೆ. ಫಿಪ್ರೋನಿಲ್ ಅಂತೇಳಿ ಒಂದ್ ಎಣ್ಣೆ ಸಿಗ್ತದೆ. 1 ಲೀಟರ್ ನೀರಿಗೆ 1 ml ಹಾಕಿ ಸರಿಯಾಗಿ ಗಿಡ ಸರಿಯಾಗಿ ತೊಯ್ಯುವಂಗ ಸಿಂಪಡಣೆ ಮಾಡ್ರಿ, ಜಿಗಿ ಹುಳ ಸತ್ತು ಹೋಗ್ತಾವ. ಗಿಡ ಭಯಂಕರ ಸ್ವಲ್ಪ ಹೆಂಗಾದ್ರೂ ಮಾಡಿ ಪ್ರಯತ್ನ ಮಾಡಿ ಸಿಂಪಡಣೆ ಮಾಡಬೇಕಾಗ್ತದೆ. ಕಟಾವು ಇದು ಸೀಸನ್ ಮುಗಿದ್ಮೇಲೆ ಗಿಡದ ಎತ್ತರ ಆಗಿರೋ ಟಂಗಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೈಟ್ ಕಡಿಮೆ ಮಾಡಿಕೊಂಡು ನೀವು ಒಂದ್ ಕೆಲಸ ಮಾಡ್ರಿ, ನಮ್ಮ ಆಫೀಸಿಗೆ ಬರ್ರಿ. ಜಾಸ್ತಿ ಇನ್ನು ಮಾಹಿತಿ ಬೇಕಂತಂದ್ರೆ ನಿಮ್ ಜೊತೆ ಸರಿಯಾಗಿ ಡಿಸ್ಕಷನ್ ಮಾಡಿ ನಿಮ್ ಜೊತೆಗೆ ಅದ್ರದ್ದು ಇನ್ನೂ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ನಾವೊಂದು ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಆಗ್ತದೆ. ಆಳಂದ್ ಚೆಕ್ ಪೋಸ್ಟ್ ಹತ್ರ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ಸಂಶೋಧನಾ ಕೇಂದ್ರ ಇದೆ, ನಾ ಅಲ್ಲಿನ ಕೆಲಸ ಮಾಡ್ತಿರ್ತೀವಿ, ತಾವು ದಯವಿಟ್ಟು ಬರಬಹುದು. ಅಲ್ಲ ಸರ್, ಏನಾದ್ರು ಪ್ರಶ್ನೆ, ಕಲ್ಲಂಗಡಿ ಬಂದಿದ್ರಲ್ಲ. ಹಾ, ಕಲ್ಲಂಗಡಿ ಹೇಳ್ತಾ ಇದ್ದೆ, ಹೇಳಿ. ನಮ್ ಭೀಮಾ ನದಿ ನೀರಿನಿಂದ ಬಿಡ್ತೇವೆ, ಕಲ್ಲಂಗಡಿನ ಸಕ್ಸಸ್ ಆಗಲ್ರಿ, ನಾವ್ 2 ಸಲ ಮಾಡಿ ಫೇಲ್ ಆಗಿದೆ. ಭೀಮಾ ನದಿ ನೀರಿನಿಂದ ಕಲ್ಲಂಗಡಿ ಸಕ್ಸಸ್ ಆಗುದಿಲ್ಲ ಅನ್ನೋದಕ್ಕಿಂತ ಕಲ್ಲಂಗಡಿ ಬೆಳೆಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಉಪ್ಪಿನ ಅಂಶ ಇದ್ದಿದ್ ನೀರು ಅದಕ್ಕೆ ಸರಿ ಆಗಂಗಿಲ್ಲ. ಹಾ, ಸ್ವಲ್ಪ ಅದು ತಮ್ಮ ಗಲ್ಲೊಳಗೆ ಇರ್ಲಿ, ಉಪ್ಪಿನ ಅಂಶ ಜಾಸ್ತಿ ಇತ್ತು ನೀರೊಳಗಡೆ ಅಂತಂತಂದ್ರೆ ಗಿಡಗಳು ಸಸಿಗಳು ಸಾಯ್ತಾ ಇವ ಬೇಗನೆ. ಸೊ ಅದಕ್ಕೆ ನಾವು ಸಾಧ್ಯ ಆದಷ್ಟು ಬೋರ್ವೆಲ್ ನೀರು ಸಿಹಿ ಇತ್ತು ಅಂತಂದ್ರೆ ಅದನ್ನ ಅಥವಾ ಬಾವಿ ನೀರು ಸಿಹಿ ಇತ್ತಂದ್ರೆ ಅದನ್ನ ಬಳಸಿಕೊಂಡ್ರೆ ಸ್ವಲ್ಪ ಚಲೋ ಬರ್ತದೆ. ಇಲ್ಲಿ ನಮ್ಮಲ್ಲಿ ಅಂತ ಸಿಹಿ ನೀರೇ ಇಲ್ರಿ, ಉಪ್ಪಿನ ನೀರೇ ಬರ್ತಾ ಬೋರ್ ಹಾಕರ್ನು. ಕಾಯಿ ಆಗ್ತಾವ, ಕಾಯಿ ಆದ್ನ ಮುಂದಾಯಿ ಆಗ್ತಾ ಇತ್ತು ಅಂತಂದ್ರೆ ಸರಿಯಾಗಿ ಬೆಳೆ ಬರ್ತಾ ಇದೆ ಅಂತ ಅರ್ಥ. ಮುಂದ್ ಏನ್ ಸಮಸ್ಯೆ, ಹುಳನೋ ರೋಗೋ ಏನೋ ಒಂದ್ ಆಗಿರ್ತದೆ, ಅದು ನೀವು ನಮ್ ಜೊತೆಗೆ ಕರೆಯಾಗಿ ಸರಿಯಾಗಿ ಸಂಪರ್ಕ ಮಾಡಿ ಅದ್ ಏನಾಗಿದೆ ಅಂತ ತಿಳ್ಕೊಂಡು ನಿರ್ವಹಣೆ ಮಾಡಿದ್ರೆ ಬೆಳಿಬಹುದು. ಹಂಗಂದ್ರೆ ಈಗ ನಾವು ಇವತ್ತೇನಪ್ಪಾ ಅಂದ್ರೆ ಕಲ್ಲಂಗಡಿ ಮತ್ತು ಮಾವಿನ ಬಗ್ಗೆ ಮಾತಾಡತ್ತೀವಿ. ಕಾರ್ಯಕ್ರಮ ಕೊನೆಯದೊಳಗ ನನ್ನ ಫೋನ್ ನಂಬರ್ ಕೊಡ್ತೀವಿ, ಬರ್ಕೊಡ್ರಿ. ನೀವು ನನಗ್ ಮತ್ತೆ ಆಮೇಲೆ ಫೋನ್ ಮಾಡಿ ಬೇರೆ ಬೆಳೆ ಬಗ್ಗೆ ಮಾಹಿತಿ ತಿಳ್ಕೊಬಹುದು. ಓಕೆ, ಒಳ್ಳೇದು, ನಮಸ್ಕಾರ. ಸರ್, ಕಲ್ಲಂಗಡಿ ಬೆಳೆ ಬಗ್ಗೆ ಹೇಳ್ತಾ ಇದ್ದೀವಿ ನಾವು. ಈಗ ಕಲ್ಲಂಗಡಿ ಬೆಳೆ ಬಗ್ಗೆ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇದು ಈಗ ಅತ್ಯಂತ ಒಂದು ಹೆಚ್ಚಿನ ಪ್ರಮಾಣದ ಬೇಡಿಕೆ. ಮುಂದಿನ ದಿನಗಳಲ್ಲಿ ಇನ್ನ ನಮಗೆ ಏನಂದ್ರೆ ಶಿವರಾತ್ರಿ ಪ್ರಾರಂಭ ಆಗುವಂತ ಒಂದು ಹಬ್ಬದ ದಿನಗಳಲ್ಲಿ ಉಪವಾಸ ಮಾಡುವವರು ಬಳಸ್ತಾರೆ. ಬೇಸಿಗೆಯಲ್ಲಿ ಹೆಚ್ಚಿನ ಒಂದು ನೀರಿನಂಶ ಇರುವಂತ ಇದೊಂದು ಹಣ್ಣು ಬೆಳೆ. ಸೊ ಹೀಗಾಗಿ ಏನಪ್ಪಾ ಅಂದ್ರೆ ಕಲ್ಲಂಗಡಿಗೂ ಏನಪ್ಪಾ ಅಂತಂದ್ರೆ ಇದು ಒಂದು ಹೆಚ್ಚಿನ ಸೂಕ್ತವಾದ ಒಂದು ಹಂಗಾಮು ಸೀಸನ್, ಮತ್ತೆ ಹೆಚ್ಚಿನ ಇಳುವರಿ ಪಡ್ಕೊಂಡು ರೈತರು ಲಾಭ ಪಡ್ಕೊಳ್ಳಲಿಕ್ಕೂ ಅನುಕೂಲ ಇದೆ. ಇನ್ನೊಂದು ದಿನ ಇನ್ನೊಂದು ವಿಷಯ, ಕಲ್ಲಂಗಡಿ ಮತ್ತು ನಾವು ಮಾವು ಮತ್ತು ಇದು ದ್ರಾಕ್ಷಿ ಇವೆಲ್ಲ ಏನ್ ಬೆಳೆದವಲ್ಲ, ಅತಿ ಹೆಚ್ಚಿನ ಉಷ್ಣಾಂಶ ಬೀಳುವಂತಹ ಪ್ರದೇಶಗಳಲ್ಲಿ ಅತಿ ಉತ್ತಮವಾದ ಸಿಹಿಯಾದ ಹಣ್ಣುಗಳನ್ನು ಕೊಡುವಂತ ಒಂದು ವಾತಾವರಣ, ಹೇಳಿ ಮಾಡಿಸಿದಂತ ವಾತಾವರಣ. ಕಲಬುರಗಿ ಆಯ್ತು, ನಮ್ಮ ಪಕ್ಕದ ಬಿಜಾಪುರ, ಬಾಗಲಕೋಟೆ, ಈ ಜಿಲ್ಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಉಷ್ಣಾಂಶ ಇರೋದ್ರಿಂದ ಕಲ್ಲಂಗಡಿ, ಮಾವು ಮತ್ತೆ ದಾಳಿಂಬೆ, ದ್ರಾಕ್ಷಿ, ಈ ಹೆಚ್ಚಿನ ಬಿಸಿಲು ಇದ್ದಷ್ಟು ಈ ಹಣ್ಣುಗಳಲ್ಲಿ ಹೆಚ್ಚಿನ ಒಂದು ಸಿಹಿ ಪ್ರಮಾಣ ಒಂದೇನಪ್ಪಾ ಅಂತಂದ್ರೆ ಬ್ರಿಕ್ಸ್ ರೀಡಿಂಗ್ ಅಂತ ನಾವೇನ್ ಕರಿತೀವಲ್ಲ, 12-14 ನಮಗೆ ಏನಪ್ಪಾ ಅಂತಂದ್ರೆ ಇದರೊಳಗೆ ಬ್ರಿಕ್ಸ್ ರೀಡಿಂಗ್ ಬಂದು ನಮಗೆ ಒಂದು ಉತ್ತಮವಾದ ಹಣ್ಣುಗಳನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಕಲ್ಲಂಗಡಿ ಈ ಹಂಗಾಮಿನಲ್ಲಿ 90 ದಿನಗಳಿಂದ ಹಿಡಿದು 110-115 ದಿನಗಳೊಳಗೆ ಏನಪ್ಪಾ ಅಂತಂದ್ರೆ ಕಟಾವಿಗೆ ಬರ್ತದೆ. ಇದು ಒಂದು ಉತ್ತಮವಾದ ರೈತರಿಗೆ, ನೀರಾವರಿ ಯಾರ ಹತ್ರ ರೈತರ ಹತ್ರ ಇದೆಯೋ ಅವರು ಈ ಬೇಸಿಗೆ ತೊಗರಿ ಬೆಳೆಯೋದಾಗಲಿ ಅಥವಾ ಹಿಂಗಾರು ಹಂಗಾಮಿನ ತೊಗರಿ ಬೆಳೆಯೋದಾಗಲಿ ಅದ್ರ ಬದಲಾಗಿ ಏನಪ್ಪಾ ಅಂತಂದ್ರೆ ಕಲ್ಲಂಗಡಿ ಬೆಳೆಯೋದು ಬಹಳ ಸೂಕ್ತ. ಮುಖ್ಯವಾಗಿ ಏನಂತಂದ್ರೆ ಸ್ವಲ್ಪ ನೀರು ಇರಬೇಕು, ಅಂದ್ರೆ ನೀರಾವರಿ ವ್ಯವಸ್ಥೆ ಇರಬೇಕು, ಬೋರ್ವೆಲ್ ಆಗಿರಬಹುದು ಅಥವಾ ನಮಗೆ ಬಾವಿ ಇರಬಹುದು. ಅಲ್ಲಿ ಏನಪ್ಪಾ ಅಂದ್ರೆ ನೀರು ನಿಂತ್ಕೋಬಾರದು, ಬಸದು ಹೋಗುವಂತಹ ಒಂದು ಭೂಮಿ ಇತ್ತಂದ್ರೆ, ಕೆಂಪು ಭೂಮಿ ಇದ್ದಂತೂ ಬಹಳನೇ ಉತ್ತಮ. ಕಪ್ಪು ಭೂಮಿ ಇರುವಂತಹ ರೈತರು ಇದನ್ನ ಬೆಳಿಬಹುದು. ಒಂದು ಕರೆ ಇದೆ. ಹಲೋ. ಹಾ ಸರ್, ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್, ನಾವು ಜೇವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಸಾಜನ್ ಪಟೇಲ್ ಅವರೇ, ಪ್ರಶ್ನೆ ಕೇಳಿ. ಹಾ ಸರ್, ಸುಬ್ರಹ್ಮಣ್ಯ ಸರ್ಗೂ ಮತ್ತೆ ಮಲ್ಲಿಕಾರ್ಜುನ್ ಸರ್ಗೂ ಹೊಸ ವರ್ಷದ ಶುಭಾಶಯಗಳು. ಮೊದಲಿಗೆ ಶುಭಾಶಯಗಳು. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ ಮಾವಿನ ಸಸ್ಯ ಸಂರಕ್ಷಣೆ ಮತ್ತೆ ಕಡಂಗಳ ಸಸ್ಯ ಸಂರಕ್ಷಣೆ ಅಂತ ಹೇಳಿರಲ್ಲ, ಈ ಸಸ್ಯ ಸಂರಕ್ಷಣೆ ಅಂದ್ರೆ ಈಗೇನು ರೈತರು ತಗೋಬೇಕಾದ್ರೆ ಅದು ಯಾವ ರೀತಿ ದರವನ್ನು ನಿಗದಿಪಡಿಸ್ತೀರಾ ಅಂತ, ಅದು ಏನಾದ್ರೂ ಬೆಳಿಬೇಕಾದ್ರೆ? ಈ ಕಾರ್ಯಕ್ರಮದೊಳಗೆ ಏನಪ್ಪಾ ಅಂತಂದ್ರೆ ನಾನು ದರ ನಿಗದಿ ಮಾಡುವುದಾಗ್ಲಿ ಅಥವಾ ಖರೀದಿ ಮಾಡುವುದರಾಗ್ಲಿ, ಕೇಳಿ, ಆಯ್ತು, ಅದಕ್ಕೆ ಬೇರೆ ಒಂದು ವಿಷಯಗಳನ್ನ ಮಾತನಾಡಲಿಕ್ಕೆ ಅಧಿಕಾರಿಗಳು ಅವೆಲ್ಲ ಇರ್ತಾರೆ. ನಾವೇನಪ್ಪಾ ಅಂತಂದ್ರೆ, ನೀವು ಯಾರೇ ರೈತರು ಇರ್ಲಿ, ನೀವೇ ಇರ್ಲಿ, ನಾನೇ ಇರ್ಲಿ, ಬೇರೆ ಯಾರೇ ಇರ್ಲಿ, ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತ ನಿರ್ಧಾರ ಮಾಡಿದಾಗ ಯಾರ ತಲೆಯಲ್ಲಾದ್ರೂ ಸಾಮಾನ್ಯವಾದ ಒಂದು ಜ್ಞಾನ, ಎಲ್ಲಿ ಮಾರಬೇಕು, ನಮ್ಮ ಏರಿಯಾದಾಗ ಮಾರ್ತದೋ ಇಲ್ಲೋ, ಇಲ್ಲ ಅಂತಂದ್ರೆ ಹೆಚ್ಚಿನ ಬೆಲೆ ಪಡಿಬೇಕು ಅಂತಂದ್ರೆ ಮೆಗಾಸಿಟಿ ಅಂತ ನಾವು ಕರಿತೀವಿ ಪಟ್ಟಣ ಪ್ರದೇಶಗಳು, ಅಂತವ್ ನಮ್ಮ ಸಮೀಪನಾಗಿ ಕಲಬುರಗಿಯೊಳಗೆ ಇದ್ದಿರೋಕ್ಕಂತಹ ರೈತರಿಗೆ, ಕಲಬುರಗಿಯಿಂದ ಹೈದರಾಬಾದ್ ಇದೆ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ ಇದಾವೆ, ಇಲ್ಲ ಅಂತಂತಂದ್ರೆ ಮಂಗಳೂರು, ಶಿವಮೊಗ್ಗ, ಇನ್ ಕೆಲವೊಬ್ರು ಬೆಂಗಳೂರಿನವರೆಗೂ ಸಹ ಏನಪ್ಪಾ ಅಂತಂದ್ರೆ ಮುಂಬೈ, ಪುಣೆವರೆಗೂ ಸಹ ಕಲ್ಲಂಗಡಿ ಬೆಳೆದು ತಗೊಂಡೋಗಿ ಮಾರಾಟ ಮಾಡ್ತಾ ಇದಾರೆ. ಗೋವಾನೂ ಸಹ ಏನಪ್ಪಾ ಅಂತಂದ್ರೆ ಸಾಕಷ್ಟು ಮಾರಾಟ ಮಾಡಲಿಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ. ನೀವು ಬೆಂಗಳೂರು, ಹೈದರಾಬಾದ್, ಗೋವಾ, ಪುಣೆ, ಮುಂಬೈಗೆ ಹೋಗ್ತೀನಿ ಅಂತಂದ್ರೆ 12-14 ರೂಪಾಯಿ ಕೆಜಿ ಅಲ್ಲಿ ಮಾರಾಟ ಆಗ್ತದೆ. ಈ ಮೀಡಿಯಂ ಮಧ್ಯಮ ಪಟ್ಟಣ ನಗರಗಳು, ಹುಬ್ಬಳ್ಳಿ, ಧಾರವಾಡ ಆಯ್ತು, ಅಥವಾ ನಮ್ಮ ಈಗ ಸ್ವತಃ ಕಲಬುರಗಿಯಲ್ಲಿ ನಾಯ್ದು, ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಹೊಸಪೇಟೆ, ಇಂತಹ ಒಂದು ಪಟ್ಟಣಗಳಿಗೆ ಹೋದ್ರೆ 8-10 ರೂಪಾಯಿ ಪ್ರತಿ ಕಿಲೋ ಏನಪ್ಪಾ ಅಂದ್ರೆ ಕಲ್ಲಂಗಡಿಯಲ್ಲಿ ಮಾರಾಟ ಆಗ್ತದೆ. ಯಾವುದೇ ರೈತರಿಗೂ ಏನಪ್ಪಾ ಅಂತಂದ್ರೆ ಈ ಬೇಸಿಗೆ ಹಂಗಾಮಿನೊಳಗೆ ಬೆಳೆದವರಂತವ್ರಿಗೆ ಏನಪ್ಪಾ ಅಂತಂದ್ರೆ ಇದು ಲಾಭದಾಯಕವಾದ ಬೆಳೆ ಇದೆ. ಇನ್ನು ನಾವು ಬೆಳೆಯೋದು ಬಿಡೋದು ಏನಪ್ಪಾ ಅಂತಂದ್ರೆ ಅವ್ರು ಶ್ರಮ ಪಟ್ಟಂಗೆ ಚೆನ್ನಾಗಿ ಹಣ್ಣುಗಳ ಇಳುವರಿ ತೆಗೆದ್ರೆ ಒಳ್ಳೆ ಕ್ವಾಲಿಟಿ ಇತ್ತು ಅಂತಾರೆ, ಖಂಡಿತವಾಗಿಯೂ ಮಾರಾಟ ಮಾಡಿದ್ರೆ ಹೆಚ್ಚಿನ ಲಾಭ ಸಿಕ್ಕೇ ಸಿಗ್ತದೆ. ಸರ್, ಇದು ಒಣ ಭೂಮಿಯಲ್ಲಿ ಬೆಳೆಯಬಹುದಾ ಏನಂತೆ? ಒಣ ಭೂಮಿ ಅಂತಲ್ಲ, ನೀರಾವರಿ ವ್ಯವಸ್ಥೆ ಇರುವಂತ ರೈತರು ಮಾತ್ರ ಕಲ್ಲಂಗಡಿ ಬೆಳಿಲಿಕ್ಕೆ ಬರ್ತಾರೆ. ಅಂದ್ರೆ ಇದು ನೀರಾವರಿ ಇದ್ರೆ ಮಾತ್ರ ಬೆಳಿಬಹುದು. ಹೌದು, ಕಲ್ಲಂಗಡಿ ಒಣ ಭೂಮಿಗೆ ಬರುವುದಿಲ್ಲ. ಓಕೆ ಸರ್, ತುಂಬಾ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಧನ್ಯವಾದ ಸಾಜನ್ ಪಟೇಲ್ ಅವರಿಗೆ. ಇಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಈಗ ಈಗ ಪ್ರಶ್ನೆ ಕೇಳಿದವರು ಏನಪ್ಪಾ ಅಂದ್ರೆ, ಒಣಭೂಮಿಯೊಳಗೆ ಇದು ಕಲ್ಲಂಗಡಿ ನಮಗೆ ಬೆಳೆಯಕ್ಕೆ ಬರದಿಲ್ಲ. ಮೂಲತವಾಗಿ ನಾವು ಒಣ ಬೇಸಾಯ ಪ್ರದೇಶದಲ್ಲಿ ಏನಂದ್ರೆ, ಮುಂಗಾರದೊಳಗೆ ಏನು ಸೌತೆಕಾಯಿ ಬಿಳಿ ಹೀರೆಕಾಯಿಗಳು ಅಂತವೆಲ್ಲ ನಮ್ಮ ಹೊಲಗಳಲ್ಲಿ ಎದೆ ಹೊರಗಳಲ್ಲಿ ಹಾಕ್ತಿರ್ತೀವಿ. ಬಟ್ ಇದು ಬೇಸಿಗೆ ಹಂಗಾಮನಂದು ಒಂದು ಸೀಸನ್ದಲ್ಲಿ ಇರೋದ್ರಿಂದ ನಮಗೆ ಇದು ನೀರಾವರಿ ವ್ಯವಸ್ಥೆ ಬೇಕಾಗ್ತದೆ. ಎರಡನೇದು ನಾನು ಈಗಾಗಲೇ ಹೇಳಿದೆ, ಕಲ್ಲಂಗಡಿಯಲ್ಲಿ 95-98% ನೀರಿನ ಅಂಶ ಇರ್ತದೆ. ಸೊ ಇದಕ್ಕೆ ಪ್ರತಿ 4-5 ದಿನಕ್ಕೆ ಒಂದ್ ಸಾರ್ತಿ ಆದರೂ ನಾವು ನೀರು ಕೊಡಲೇಬೇಕಾಗ್ತದೆ. ಸೊ ಕಲ್ಲಂಗಡಿಯಲ್ಲಿ ನಾವು ಬೆಳಿಲಿಕ್ಕೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಒಳ್ಳೆಯ ಒಂದು ಹಣ್ಣುಗಳು ಈಗ ನಮಗೆ, ಮೊದಲು ನಾವೆಲ್ಲ ನೋಡ್ತಾ ಇದ್ವಿ ಮಾರುಕಟ್ಟೆಯಲ್ಲಿ 10-12 kg ದಪ್ಪಗಿರುವಂತ ಕಲ್ಲಂಗಡಿಗಳನ್ನು ಮಾರಾಟ ಮಾಡ್ತಾ ಇದ್ವಿ. ಹಸಿರು ಮತ್ತು ಸ್ವಲ್ಪ ಬ್ಲ್ಯಾಕ್ ಇರುವಂತ ಕಪ್ಪು ಬಣ್ಣದ್ದು ಅಥವಾ ಕಪ್ಪು ಹಸಿರು ಬಣ್ಣದಂತ ಕಲ್ಲಂಗಡಿಗಳು ಸಿಗ್ತಿದ್ವು. ಒಂದೊಂದು ಇಡೀಲಿಕ್ಕೆ ಅಂದ್ರೆ ಒಬ್ಬ ದೊಡ್ಡವರೇ ಬೇಕಾಗ್ತದೆ ಅಂತ ಕಲ್ಲಂಗಡಿ. ಒಂದ್ ಪ್ರಶ್ನೆ ಇದೆ, ಕರೆ ಇದೆ ನೋಡೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ರಾ? ಸರ್, ನಾನು ಬೈಟಿ ತಾಲೂಕ ಸಿದ್ದೇಶ್ವರದಿಂದ ಮಾತಾಡೋದು. ಸಿದ್ದೇಶ್ವರದಿಂದ ಪ್ರಶ್ನೆ ಹೇಳ್ರಿ. ಸರ್, ನಿಮ್ದಿಗಿಡ ಸರ್ ಅದಕ್ಕೆ ಎಲ್ಲ ಏನಾದ್ರು ಅದು ಬುಡದಾಗ ತೂತ್ ಬಿದ್ದವ್ರಿ, ಅದ್ರ ಒಂಟ ಅಂಟ ಸೋರ್ಲದ ಸರ್, ಅದ್ ಕ್ಯಾ ಮಾಡ್ಕೊಂತ ತಲತ್ತೀರಿ. ನಿಮ್ ಹೆಸರು ಹೇಳಿಲ್ಲ ಸರ್. ವೈಜನಾಥ್ ಸರ್. ವೈಜನಾಥ್ ಅವ್ರ, ವೈಜನಾಥ್ ಅವ್ರೆ, ಈಗ ಗಿಡದ ಬಡ್ಡಿ ಒಳಗೆ ತೂತ್ ಬಿದ್ದಾವೆ ಅಂತಂದ್ರೆ ಏನಾದ್ರೂ ಹುಳ ಕೆರೆದಾವೋ ಅಥವಾ ಬರೀ ಅಂಟ ಹೊರಗೆ ಬರ್ತಾ ಇದೆಯೋ? ಅಂಟ ಹೊರಗೆ ಬರ್ತದೆ ಸರ್. ಹುಳ ಏನ್ ಕೆರೆದಿಲ್ಲ, ಹುಳ ಏನ್ ಕಾಣಿಸಿಲ್ಲ ಅಂತಂದ್ರೆ ಅಂಟು ಬರ್ತಾ ಇತ್ತು ಅಂತಂದ್ರೆ ಕೆಳಗಡೆ ಏನಪ್ಪಾ ಅಂತಂದ್ರೆ ಫೈಟೋಪ್ತರ ಅನ್ನುವಂತದ್ದು ಮತ್ತೆ ಇನ್ನೊಂದೆರಡು ಶಿಲೀಂಧ್ರಗಳು ಬಾಧೆ ಆಗಿರ್ತದೆ. ನೀವು ಆ ಗಿಡಕ್ಕೆ ಏನಪ್ಪಾ ಅಂತಂದ್ರೆ, ಎಷ್ಟು ದಿವಸದ ಗಿಡ ಅದು? ಲಿಂಬೆ ಗಿಡವು ಐದು ವರ್ಷದ ಅದಾವು. 1 ಲೀಟರ್ ನೀರಿಗೆ 3 ಗ್ರಾಮ್, 1 ಲೀಟರ್ ನೀರಿಗೆ 3 ಗ್ರಾಮ್ ರಿಡೋಮಿಲಿ ಎಂಜೆಡ್ ಅಂತ ಹೇಳಿ ಸಿಗ್ತದೆ ಪೌಡರ್, ಅದನ್ನ ಬೆರೆಸಿರಿ. ಅದನ್ನ ಬೆರೆಸಿ ಪ್ರತಿ ಗಿಡಕ್ಕೆ 10-10 ಲೀಟರ್ ಹಾಕ್ರಿ 2 ಸಾರಿ. ಇಲ್ಲ ಅಂತಂದ್ರೆ ನಮ್ಮ ಆಫೀಸಲ್ಲಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಜೈವಿಕವಾಗಿ ಈ ಸೊರಗು ರೋಗ ನಿಯಂತ್ರಣ ಮಾಡುವಂತದ್ದು ಮತ್ತು ಬುಡಕ್ಕೆ ಬರುವಂತಹ ಯಾವುದೇ ತೋಟಗಾರಿಕೆ ಬೆಳೆಗೆ ನೆಟೆ ಬರುವಂತದ್ದು ಅಥವಾ ಕೊಳೆ ಅಥವಾ ಬೇರು ಕೊಳೆಯುವಂತಹ ರೋಗಗಳಿಗೆ ನಿಯಂತ್ರಣ ಮಾಡುವಂತಹ ಜೈವಿಕ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಇದೆ ನಮ್ಮಲ್ಲಿ. ಅದನ್ನ ನೀವು ಏನಪ್ಪಾ ಅಂತ ತಗೊಂಡು ಬುಡ ತೋಯಿಸಿದ್ರಿ, ಬೇರುಗಳಿಗೆ ತೋಯಿಸಿದ್ರಿ ಅಂತಂದ್ರೆ ಆ ರೋಗ ತಡಿಬಹುದು. ಈ ಕಾರ್ಯಕ್ರಮದ ಕೊನೆಯದಾಗಿ ನಾನು ದೂರವಾಣಿ ನಂಬರ್ಗಳನ್ನು ಕೊಡ್ತೀನಿ, ಸ್ವಲ್ಪ ದಯವಿಟ್ಟು ಅದನ್ನು ಬರ್ಕೊಂಡು ನನಗೆ ನಾಳೆ ಬೆಳಗ್ಗೆ ಫೋನ್ ಮಾಡಿ ನಿಮಗೆ ಅದ್ರ ಇನ್ನೂ ಪೂರ್ತಿಯಾಗಿ ಅದು ಎಲ್ಲಿ ಸಿಗ್ತದೆ ಹೆಂಗ್ ಮಾಡಬೇಕು ಅಂತ ಹೇಳ್ತೀನಿ. ನಮಗೆ ಬರಕಾಗಿಲ್ಲ ಅಂತಂದ್ರೆ ರಿಡೋಮಿಲಿ ಎಂಜೆಡ್ ಅನ್ನ 3 ಗ್ರಾಮ್ ಪ್ರತಿ ಲೀಟರ್ ನಿನಗೆ ಬೆರೆಸಿ ಪ್ರತಿ ಗಿಡಕ್ಕೆ 10 ಲೀಟರ್ದಂತೆ 2 ಸಾರಿ ಅದನ್ನ ಬುಡ ತೋಯಿಸ್ರಿ. ನಿಮಗೆ ಒಂದು ಹಂತಕ್ಕೆ ಏನಪ್ಪಾ ಅಂತಂದ್ರೆ ಅದು ಅಂಟು ಬರೋದು ತಡೀತದೆ, ಆಮೇಲೆ ಗಿಡದ ಒಂದು ಬೇರುಗಳು ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸರಿಯಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಮಾತು ನೆನಪಿಡ್ರಿ, ನಿಂಬೆ ಗಿಡಕ್ಕೆ ಹೆಚ್ಚಿನ ಪ್ರಮಾಣದ ಸಾವಯವ ಅಥವಾ ತಿಪ್ಪೆ ಗೊಬ್ಬರ ಬೇಕಾಗ್ತದೆ. ಒಂದು ಗಿಡಕ್ಕೆ ಮಿನಿಮಮ್ 3-4 ಬುಟ್ಟಿ ತಿಪ್ಪೆ ಗೊಬ್ಬರ ಸಿಕ್ತಿತ್ತಂದ್ರೆ ಈಗಲೇ ಹಾಕಿಬಿಡಿ. ಅಂದ್ರೆ ಮುಂದಿನ ದಿನದೊಳಗೆ ಬ್ಯಾಸಿಗೆಗೆ ನಿಮಗೆ ಚಂದ ಹೂವು ಬಿಟ್ಟು ಕಾಯಿನೂ ಬರ್ತದೆ, ಒಳ್ಳೆಯ ಇಳುವರಿ ಬರ್ತದೆ. ಈಗ ಆಲ್ರೆಡಿ ಅದು ಇಳುವರಿ ಕೊಡುವಂತ ಒಂದು ವಯಸ್ಸಿನಲ್ಲಿದೆ ಈಗ ಅದು. ಬಹಳ ತಡ ಮಾಡಬೇಡ ಸರ್. ಅದು ನಮ್ದು ಅಲ್ಲಿ ಒಟ್ಟು ಎಷ್ಟು ಬಿ ನೀರು ಹಾಕಿದ್ರೆ ಸರ್ ನಮಗೆ ಅದು ತಿಪ್ಪಿ ಸಲಕ್ಕಾದ್ರೆ ಬಸದಲ್ಲಿ ಇದೆ ಸರ್, ನೀರೇನಿದ್ರಲ್ಲಿ ಒಟ್ಟು ನೀವು 8 ಹಾಕ್ರು ಇದೀನಿ. ಅಂದ್ರೆ ಕೆಂಪು ಮಣ್ಣು ಐತೆ? ಕೆಂಪು ಮಣ್ಣು ಇಲ್ಲ ಸರ್, ಕರಿ ಕಪ್ಪು ಭೂಮಿ ಇದೆ. ಕಪ್ಪು ಭೂಮಿ ಒಳಗೆ ಹಸಿ ಆದ್ರೆ ಸಾಕು, ಜಾಸ್ತಿ ನೀರು ನಿಲ್ಸುವಂತ ಅವಶ್ಯಕತೆ ಬೇಕಾಗಿಲ್ಲ ಲಿಂಬೆ ಗಿಡಕ್ಕೆ. ಮಣ್ಣು ಹಸಿ ಮೇಂಟೈನ್ ಮಾಡಿದ್ರೆ ಸಾಕಷ್ಟೇ. ಆಮೇಲೆ ಈಗ ನವೆಂಬರ್ ಡಿಸೆಂಬರ್ದಲ್ಲಿ ನಿಂಬೆ ಗಿಡಕ್ಕೆ ರೆಸ್ಟ್ ಕೊಡಬೇಕು, ನಾವು ಜಾಸ್ತಿ ನೀರು ಬಿಡಬಾರದು ಅದಕ್ಕೆ. ಸ್ವಲ್ಪ ಇದು ರೆಸ್ಟಿಂಗ್ ಪೀರಿಯಡ್ ಅಂತ ನಾವು ಕರಿತೀವಿ. ಈಗ ನೀವು ರೆಸ್ಟ್ ಕೊಟ್ರಿ ಅಂತಂದ್ರೆ ಜನವರಿ ಫೆಬ್ರವರಿ ಚೆನ್ನಾಗಿ ಹೂ ಬಿಡ್ತೈತೆ ಅದು. ಜಾಸ್ತಿ ನೀರು ಕೊಡಬೇಡ್ರಿ, ಚಳಿಗಾಲನೂ ಇದೆ ಈಗ. ನೆಲ ಪೂರ್ತಿ ಒಣಗಿಬಿಟ್ಟಿತ್ತು, ಸ್ವಲ್ಪ ಕುರುಪಿಲೆ ಕೆದ್ರ ನೋಡ್ರಿ, ಅಲ್ಲಿ ಹಸಿ ಇರಲಿಲ್ಲ ಅಂತಂದ್ರೆ ಅಷ್ಟೇ ನೀರು ಬಿಡ್ರಿ, ಪೂರ್ತಿ ನೀರ ಬಿಟ್ಟು ಭತ್ತದ ಗದ್ದೆ ತರ ಮಾಡಬೇಡ್ರಿ ಅದನ್ನು. ಓಕೆ, ಧನ್ಯವಾದ. ಈಗ ನಾವು ಹೇಳ್ತಾ ಇದ್ವಿ ರೈತರಿಗೆ ಏನಪ್ಪಾ ಅಂದ್ರೆ, ಈ ಕಲ್ಲಂಗಡಿ ಬೆಳಿಲಿಕ್ಕೆ ನಮಗೆ ಸೂಕ್ತವಾದ ತಳಿಗಳು ಮುಂಚೆ ದಪ್ಪ ದಪ್ಪನ್ನು ಬೆಳೀತಿದ್ವು, ಈಗ ಹೆಂಗಾಗಿದೆ ಅಂದ್ರೆ ಅವಿಭಕ್ತ ಕುಟುಂಬಗಳು ಇತ್ತು. ನಾವು ಎಲ್ಲ ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಎರಡು ಮಕ್ಕಳು, ವಿಭಕ್ತ ಕುಟುಂಬ ಈಗ. ಹಾ, ವಿಭಕ್ತ ಕುಟುಂಬಗಳು ಜಾಸ್ತಿ ಆಗಿದ್ವು. ಆವಾಗ 20 ಕೆಜಿ 15-18 ಕೆಜಿ ಕಲ್ಲಂಗಡಿ ಒಬ್ಬರನ್ನೇ ಒಂದ್ ಮನೆಗೆ ತಗೊಂಡು ಎಲ್ಲರೂ ನಾವು ಅದನ್ನ ತಿಂದು ಹಂಚಿಕೊಂಡು ಆನಂದ ಪಡ್ತಾ ಇದ್ವಿ. ಈಗ ಹಂಗಿಲ್ಲ, ನಮ್ಮನೆಯಲ್ಲಿ ನಾನು ನನ್ನ ಹೆಂಡತಿ ಎರಡು ಮಕ್ಕಳು, ಇಲ್ಲ ನಾನು ನನ್ನ ಹೆಂಡತಿ ಅಪ್ಪ ಅಮ್ಮ ಇಷ್ಟೇ ಇದೀವಿ, ನಮಗೆ ಸಣ್ಣ ಕಲ್ಲಂಗಡಿ ಬೇಕಾ. ಈ ಒಂದು ಒಂದು ಒಂದು ಗ್ರಾಹಕರ ಬೇಡಿಕೆಯ ಮೇರೆಗೆ ಏನಪ್ಪಾ ಅಂತಂದ್ರೆ ಚಿಕ್ಕದಾದ ಕಲ್ಲಂಗಡಿ ಅಂದ್ರೆ 2.5 ಅಥವಾ ಮಿನಿಮಮ್ 3 ಕೆಜಿ ಸಾಕು, ಮ್ಯಾಕ್ಸಿಮಮ್ 5 ಕೆಜಿ ನಂತರ ದಾಟಬಾರದು. ಸೊ ಈ ಒಂದು ಗಾತ್ರದಲ್ಲಿ ಬರುವಂತಹ ಕಲ್ಲಂಗಡಿಗಳಿಗೆ ಇವತ್ತಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಬಹಳ ಬೇಡಿಕೆ ಇದೆ. ಸೊ ರುಚಿಯಾಗಿರ್ಬೇಕು, ಮೀಡಿಯಂ ಗಾತ್ರದಲ್ಲಿರಬೇಕು. ಶುಗರ್ ಬೇಬಿ ಅನ್ನುವಂತಹ ಒಂದು ಕಲ್ಲಂಗಡಿ ಹೈಬ್ರಿಡ್ ರೈತರಿಗೂ ಚೆನ್ನಾಗಿ ಗೊತ್ತಿದೆ, ತುಂಬಾ ಉತ್ತಮವಾದ ಒಂದು ಸ್ವಾದಭರಿತ ಕಲ್ಲಂಗಡಿ ಇದು. ಇದು 4-6 ಕೆಜಿ ಬರ್ತದೆ ಗಾತ್ರ. ಆಮೇಲೆ ರೈತರಿಗೆ ಏನಪ್ಪಾ ಅಂದ್ರೆ 75-85 ದಿನಗಳು ಅನ್ಕೋಬಹುದು. ಅಷ್ಟು ದಿನದಲ್ಲಿ ಏನಪ್ಪಾ ಅಂದ್ರೆ ಇದು ಕಟಾವಿಗೆ ಬರ್ತದೆ, ಬೆಳಿಲಿಕ್ಕೂ ಸೂಕ್ತವಾಗಿದೆ. ನಮ್ಮ ಕಲಬುರಗಿ ಸುತ್ತಮುತ್ತಲಿನ ಜಿಲ್ಲೆಗಳ ಎಲ್ಲಾ ಪ್ರದೇಶಗಳಲ್ಲಿ ಇದು ಸೂಕ್ತವಾಗಿ ಬೆಳಿಲಿಕ್ಕೆ ಒಂದು ಉತ್ತಮವಾದ ಒಂದು ಹೈಬ್ರಿಡ್ ಕಲ್ಲಂಗಡಿ ತಳಿ ಶುಗರ್ ಬೇಬಿ ಅಂತ ಹೇಳಿ. ಅದ್ರ ಜೊತೆಗೆ ಅರ್ಕ ಮಾಣಿಕ್ ಅಂತ ಇದೆ, ಅರ್ಕ ಮುತ್ತುರಾಜ್ ಅಂತ ಇದೆ, ಆಮೇಲೆ ಅರ್ಕ ಕಂಚಿ ಅಂತ ಇದೆ. ಈ ಅರ್ಕ ಸೀರೀಸ್ ನಲ್ಲಿರುವಂತಹ ಎಲ್ಲಾ ತಳಿಗಳೇನಪ್ಪಾ ಅಂತಂದ್ರೆ ಕನಿಷ್ಠ ಒಂದು 8 ಕೆಜಿದಿಂದ ಹಿಡಿದು 10 ಕೆಜಿ ತನಕ ಬರ್ತವೆ. ಆಮೇಲೆ ಇವುಗಳು 110 ದಿನಗಳವರೆಗೆ ಏನಪ್ಪಾ ಅಂತಂದ್ರೆ ಕಟಾವಿಗೆ ಬರ್ತದೆ. ಸ್ವಲ್ಪ 15 ದಿವಸ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ತಗೊಳ್ತವೆ. ಇವುಗಳಲ್ಲಿನೂ ಸಹ ಬ್ರಿಕ್ಸ್ ರೀಡಿಂಗ್ ಅಂತ ನಾನೇನು ಸಿಹಿ ಪ್ರಮಾಣ ಅಂತ ಹೇಳ್ತಿದ್ದೀನಲ್ಲ, 12-14 ವರೆಗೂ ಬರ್ತವೆ. ಆಮೇಲೆ ಈ ಕಲ್ಲಂಗಡಿ ಬೆಳಿಲಿಕ್ಕೆ ಬಹಳಷ್ಟು ಜನ ರೈತರು ಈಗ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಕನಿಷ್ಠ ಗಿಡದಿಂದ ಗಿಡಕ್ಕೆ ಏನಪ್ಪಾ ಅಂತಂತಂದ್ರೆ 1-2 ಮಿನಿಮಮ್ 2 ಅಡಿ ಅಷ್ಟು ಅಂತರ ಇಟ್ಟರೆ ಬಹಳ ಸೂಕ್ತ. ಸಾಲದಿಂದ ಸಾಲಿಗೆ ಏನಪ್ಪಾ ಅಂತಂದ್ರೆ 8 ಅಡಿ ಇಡೋದು ಬಹಳ ಮುಖ್ಯ. ನೀವು ಒಂದೇ ಒಂದು ಸ್ಥಳದಲ್ಲಿ ಏನಪ್ಪಾ ಅಂದ್ರೆ 2-4 ಬೀಜ ಹಾಕಿದ್ರು ಪರವಾಗಿಲ್ಲ. ಯಾಕಂತಂದ್ರೆ ಕೆಲವೊಂದ್ಸಾರಿ ಇಂತಹ ಒಂದು ಚಳಿಗಾಲ ವಾತಾವರಣದಲ್ಲಿ ಹಾಕಿರೋ 4 ಬೀಜಗಳು ಮೊಳಕೆ ಒಡಿತವೋ ಇಲ್ಲ ಅನ್ನುವಂತ ಒಂದು ಕೆಲವೊಂದ್ಸಾರಿ ನಮಗೆ ಮನಸ್ಸಲ್ಲಿ ದಗುಡು ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ 2-3 ಬೀಜಗಳನ್ನು ಒಂದೇ ಜಾಗದಾಗ ಹಾಕಿದ್ರೆ ಅಂದ್ರೆ ನೀವು ಮೊಳಕೆ ಒಡದಲ್ಲಿ 3 ಇದ್ದು ಅಂತಂದ್ರೆ ಒಂದನ್ನು ತೆಗೆದು 2 ಇಟ್ಕೋಬಹುದು. ಸೊ ಅಲ್ಲಿ ಏನಾಗ್ತದೆ, ಒಂದು ಎಡಗಡೆಗೆ ಹರಡಿಸಬೇಕು, ಇನ್ನೊಂದನ್ನು ಬಲಗಡೆಗೆ ಹರಡಿಸಬೇಕಾಗ್ತದೆ. ಹಂಗೇನೆ ನಾವು ಬೆಳೆಗಳನ್ನು ಸರಿಯಾಗಿ ಹರಡಿದೀವಿ ಅಂತಂದ್ರೆ ಒಂದೊಂದು ಎಲ್ಲರಿಗೂ ಗೊತ್ತಿದೆ, ಕಲ್ಲಂಗಡಿ ಬೆಳೆ ಏನಪ್ಪಾ ಅಂತಂದ್ರೆ ಭೂಮಿ ಮೇಲೆ ಸರಿಯಾಗಿ ಎಷ್ಟು ಚೆನ್ನಾಗಿ ಹರಡುತ್ತದೆ ಅಷ್ಟು ಚೆನ್ನಾಗಿ ಏನಪ್ಪಾ ಅಂದ್ರೆ ನಮಗೆ ಬೆಳೆ ಬರ್ತದೆ, ಕಾಯಿಗಳು ಸಹ ಬೇಗನೆ ಗಾತ್ರ ಹಿಡಿತದೆ. ಬೆಳೆ ಎಷ್ಟು ಅಗಲು ಜಾಸ್ತಿ ಎಲೆಗಳಾಗಲಾಗಿ ನಮಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದಾಗಿ ಏನಪ್ಪಾ ಅಂತಂದ್ರೆ ಗಾತ್ರ ಹೆಚ್ಚಾಗಿ ಸಿಗ್ತದಲ್ಲ, ಅದು ಬಹಳ ಮುಖ್ಯ. ನಾವು ಬೆಳೆಯನ್ನ ಸರಿಯಾಗಿ ನೆಲದ ಮೇಲೆ ಹರಡಲಿಕ್ಕೆ ಅವಕಾಶ ಕೊಡಬೇಕು. ಸೊ ಈ ನೀರನ್ನು ನಾನು ಈಗಾಗಲೇ ಹೇಳಿದ್ದೀನಿ, ಇದಕ್ಕೆ ಬಿತ್ತನೆ ಮಾಡಿದ 10-12 ದಿನದ ನಂತರ ಏನಿದಲ್ಲ, ಪ್ರತಿ 4-5 ದಿನಗಳಿಗೆ ಒಂದ್ಸಾರಿ ನೀರನ್ನು ನಾವಿಲ್ಲಿ ಕೊಡಬೇಕಾಗ್ತದೆ. ಆಮೇಲೆ ಕಲ್ಲಂಗಡಿ ಬೇಸಾಯ ಮಾಡಲಿಕ್ಕೆ ಏನಪ್ಪಾ ಅಂತಂದ್ರೆ ರೈತರಿಗೆ ನಾವು ಕನಿಷ್ಠ 1 ಹೆಕ್ಟೇರ್ಗೆ ಸುಮಾರು 20-25 ಟನ್ನದಷ್ಟು ಏನಪ್ಪಾ ಅಂತಂದ್ರೆ ತಿಪ್ಪಿ ಗೊಬ್ಬರವನ್ನು ಸರಿಯಾಗಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ನಾವು ಅದನ್ನ ಭೂಮಿಯನ್ನು ರೆಡಿ ಮಾಡಿನಪ್ಪಾ ಅಂತಂದ್ರೆ ಬಿತ್ತನೆ ಮಾಡುವುದು ಬಹಳ ಸೂಕ್ತ ಆಗ್ತದೆ. ಇದರ ಜೊತೆಗೆ ಈ ಹೊಸ ತಂತ್ರಜ್ಞಾನಗಳು ಎಲ್ಲ ಮಾಡ್ತಾ ಇದಾರೆ ರೈತರು. ಏನಪ್ಪಾ ಅಂತಂದ್ರೆ ಹನಿ ನೀರಾವರಿ ಪದ್ಧತಿ ಮಾಡಿಕೊಂಡು, ಡ್ರಿಪ್ ಇರಿಗೇಷನ್ ಮಾಡಿಕೊಂಡು, ಮಲ್ಚಿಂಗ್ ಶೀಟ್ ಅನ್ನ ಹಾಕಿ ಅದನ್ನ ಬೋದುಗಳು ಮಾಡಿ ಅದರ ಮೇಲೆ ಮಲ್ಚಿಂಗ್ ಶೀಟ್ ಹಾಕಿ ಆ ಮಲ್ಚಿಂಗ್ ಶೀಟ್ ಮೇಲುಗಡೆ ಏನಪ್ಪಾ ಅಂತಂದ್ರೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಆ ರಂಧ್ರದಲ್ಲಿ ಬೀಜ ಹಾಕಿ ನಾವು ಬೆಳೆಯುವ ಪದ್ಧತಿ ಏನಿದೆಯಲ್ಲ ಅದು ಈಗಿನ ದಿನಗಳಲ್ಲಿ ಒಂದು ಹೆಚ್ಚು ಉಪಯೋಗಕಾರಿಯಾಗಿನೂ ಇದೆ, ರೋಗನೂ ಕಡಿಮೆ ಬರ್ತದೆ, ಹುಳುಗಳ ಬಾಧೆನೂ ಸಹ ನಿಯಂತ್ರಣದಲ್ಲಿ ಇಡಬಹುದು ಈ ಪದ್ಧತಿಯಲ್ಲಿ ಮಾಡಿದಾಗ. ಆಮೇಲೆ ಕೆಲವೊಬ್ಬರು ರೈತರು ಅದೇ ಮಲ್ಚಿಂಗ್ ಶೀಟ್ ಅನ್ನ ಮತ್ತೆ ಇನ್ನೊಂದು ಬೆಳೆಯನ್ನು ಬೆಳೆಯಲಿಕ್ಕೂ ಸಹ ಅದನ್ನ ಬಳಸ್ತಾ ಇದ್ದಾರೆ. ಈ ಪದ್ಧತಿಯಲ್ಲಿ ನಾವು ರೈತರು ಏನಪ್ಪಾ ಅಂತಂದ್ರೆ ಈ ಕಲ್ಲಂಗಡಿ ಬೆಳೆಯನ್ನ ಬೆಳೀತಾ ಇದ್ರೆ ಬಹಳ ಸೂಕ್ತ. ಸರ್, ಈಗ ಮಾವು ಮತ್ತು ಕಲ್ಲಂಗಡಿ ಬೆಳೆಗಳು ಈಗ ಸದ್ಯ ಇದಾವೆ, ಈಗ ಬಹಳ ಒಂದು ಮಹತ್ವದ ಸಮಯ ಅವನ್ನ ಆರೈಕೆ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂತಂದ್ರೆ ಒಂದು ಆರೈಕೆ ಮಾಡಬೇಕಂತ, ಇದರಲ್ಲಿ ಯಾವ್ಯಾವ ಒಂದು ಸಮಸ್ಯೆಗಳು ಈಗ ಕಂಡು ಬರಬಹುದು? ಸಮಸ್ಯೆಗಳು ಅಂತಂದಾಗ ಮುಖ್ಯವಾಗಿ 1 ಕೀಟಗಳ ಸಮಸ್ಯೆ, 2 ರೋಗಗಳ ಸಮಸ್ಯೆ, 3 ಬಹಳಷ್ಟು ಜನ ರೈತರು ಆಲೋಚನೆ ಮಾಡ್ತಿರ್ತಾರೆ, ಹಣ್ಣುಗಳು ಗಾತ್ರ ಚೆನ್ನಾಗಿರಬೇಕು, ಸಿಹಿಯಾಗಿರಬೇಕು, ಮಾರ್ಕೆಟ್ನಲ್ಲಿ ಅದನ್ನು ತಗೊಂಡು ಹೋದ್ರೆ ಹೆಚ್ಚಿನ ರೇಟ್ಗೂ ಬೆಲೆಗೆ ಮಾರಾಟ ಆಗಬೇಕು, ಅದಕ್ಕೆ ಏನ್ ಮಾಡಬೇಕು ಅನ್ನುವಂತ 3 ಪ್ರಶ್ನೆಗಳು ಎಲ್ಲಾ ರೈತರನ್ನು ಕಾಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಏನು ಅಂತಂದ್ರೆ, ಒಂದನೇದು ಕೀಟಗಳ ನಿರ್ವಹಣೆ. ನಾನು ಮಾವಿನ ಬಗ್ಗೆ ಮೊದಲು ಹೇಳ್ತೀನಿ. ಮಾವಿನ ಬೆಳೆಯೊಳಗೆ ಏನಪ್ಪಾ ಅಂತಂದ್ರೆ ನಮಗೆ ಕಾಡತಕ್ಕಂತ ಈ ಮುಂದಿನ ದಿನಗಳಲ್ಲಿ ಕಾಡುವಂತ ಕೀಟಗಳಂದ್ರೆ ಒಂದು ರಸ ಇರುವ ಕೀಟಗಳು, ನಾವು ಮ್ಯಾಂಗೋ ಹಾಪರ್ಸ್ ಅಂತ ಕರಿತೀವಿ. ಈ ಕೀಟದ ಬಾಧೆ ಏನಪ್ಪಾ ಅಂತಂದ್ರೆ ಗಮನಿಸೋದು ಸರಳವಾಗಿ ಗೊತ್ತಾಗ್ತದೆ. ಮಾವಿನ ಎಲೆಗಳ ಮೇಲೆ ಏನಪ್ಪಾ ಅಂತಂದ್ರೆ ನುಸಿಗಳು ಕಾಣ್ತವೆ, ಅಥವಾ ಬೇರೆ ಮೇಲ್ಭಾಗಕ್ಕಾಗಿತ್ತು ಅಂತಂದ್ರೆ ಕೆಳಭಾಗದ ಎಲೆಗಳ ಮೇಲೆ ಅವು ರಸ ಹೀರಿ ಹೀರಿ ಏನಾಗಿರ್ತದೆ ಅಂತಂದ್ರೆ ಮಳೆಯ ಒಂದು ಹನಿಗಳು ಅಥವಾ ಎಲೆಗಳು ತೋಯಿಸದಂಗೆ, ನೀರಿನಿಂದ ತೋಯಿಸದಂಗೆ ಕಾಣುತ್ತೋ ಅಂತಂದ್ರೆ ಅಲ್ಲಿ ಈ ಮ್ಯಾಂಗೋ ಹಾಪರ್ಸ್ ಅಥವಾ ಜಿಗಿ ಹುಳದ ಒಂದು ಬಾಧೆ ಆಗಿದೆ ಅಂತ ಅರ್ಥ. ಸೊ ಈ ಹುಳದ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ರೈತರು, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಈ ಥೈಮೆಥಾಕ್ಸಿಮ್ ಅನ್ನುವಂತ ಕೀಟನಾಶಕವನ್ನ 1 ಲೀಟರ್ ನೀರಿಗೆ 1/2 ಗ್ರಾಮ್, ಅಥವಾ ಫಿಪ್ರೋನಿಲ್ ಅನ್ನುವಂತ ಕೀಟನಾಶಕವನ್ನ 1 ಲೀಟರ್ ನೀರಿಗೆ 1 ಮಿಲಿಯಂತೆ, ಇಲ್ಲ ಅಂತಂತಂದ್ರೆ ಇನ್ನೊಂದು ಫ್ಲೋನಿಕಮೈಡ್ ಅಂತ ಸಿಗ್ತದೆ, ಉಲ್ಲಾಲ ಅಂತ ಕರಿತಾ ಇರ್ತಾರೆ, ಅದನ್ನ 1 ಲೀಟರ್ ನೀರಿಗೆ 1/2 ಗ್ರಾಮ್. ಈ ಮೂರರಲ್ಲಿ ಯಾವ್ದಾದ್ರೂ ಒಂದನ್ನೇನಪ್ಪಾ ಅಂತಂದ್ರೆ ರೈತರು ಸಿಂಪಡಣೆ ಮಾಡಿದ್ರೆ ಈ ಕೀಟದ ನಿರ್ವಹಣೆ ನಾವು ಮಾಡಬಹುದು. ಕೀಟದ ನಿರ್ವಹಣೆ ಇಲ್ಲದೆ ಇದ್ರು ಸಹ 5 ಮಿಲಿ ಬೇವಿನ ಎಣ್ಣೆಯನ್ನ ಮುಂದಿನ ದಿನಗಳಲ್ಲಿ ಯಾವುದೇ ತರದ ಕೀಟಬಾಧೆ ಆಗಬಾರದು ಅನ್ನುವಂತ ಒಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ ಬೇವಿನ ಎಣ್ಣೆಯನ್ನು ರೈತರು ಏನಪ್ಪಾ ಅಂದ್ರೆ ಮಾವಿನ ಗಿಡಕ್ಕೆ ಸಿಂಪಡಣೆ ಮಾಡಿದರೆ ಈ ಕೀಟದ ಬಾಧೆಯನ್ನು ನಾವು ತಡೆಯಬಹುದು. ಇನ್ನೊಂದು ಸಮಸ್ಯೆ ಕೀಟದ ಇದರಲ್ಲಿ ಹೇಳಬೇಕು ಅಂತಂದ್ರೆ ಮಾವಿನಲ್ಲಿ ಬರ್ತಕ್ಕಂಥದ್ದು ಕಾಯಿ ಹಿಡಿದ ಮೇಲೆ, ಕಾಯಿ ಹಿಡಿದ ಮೇಲೆ ನಾವು ಸುಮಾರು ಜನ ಮಕ್ಕಳು ವದ್ರು ವೃದ್ಧರು ನಾವುಗಳೆಲ್ಲ ನೋಡಿದೀವಿ. ಮಾವಿನ ಹಣ್ಣನ್ನ ರಸ ಭರಿತ ಮಾವಿನ ಹಣ್ಣನ್ನ ತಿನ್ಬೇಕಾದ್ರೆ ನೀವು ಒಳಗಡೆ ಬಾಲುಹುಳ ಅಂತ ಕರೀತಾರೆ ನೋಡಿ, ಸಣ್ಣ ಸಣ್ಣ ಹುಳಗಳಿರ್ತವೆ ಬಿಳಿ ಬಣ್ಣದ ಹುಳಗಳು, ಅದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಹಣ್ಣು ನೊಣದ ಒಂದು ಕೀಟದ ಒಂದು ಕೀಳೆ ಅವಸ್ಥೆ. ಈ ಹಣ್ಣು ನೊಣದ ಬಾಧೆ ಮಾವಿನ ಗಿಡದಲ್ಲಿ ಏನಪ್ಪಾ ಅಂತಂದ್ರೆ ಈ ಹಣ್ಣಿನ ಗಾತ್ರ ಲಿಂಬೆ ಗಾತ್ರದ ಸೈಜ್ ಬಂದಾಗ ಈ ಹಣ್ಣು ನೊಣದ ಬಾಧೆ ಆವಾಗ ಪ್ರಾರಂಭ ಆಗುವ ಒಂದು ಸಂದರ್ಭ ಇರ್ತದೆ. ಮಾವಿನಲ್ಲಿ ಹಣ್ಣು ನೊಣದ ಬಾಧೆ ನಿರ್ವಹಣೆ ಮಾಡಲಿಕ್ಕೆ ಕೀಟ ಬರಲಿ ಬರದೇ ಇರಲಿ, ಮೋಹಕ ಬಲೆಗಳನ್ನ ನಾವು ಮುಂಚಿತವಾಗಿನೇ ಏನಪ್ಪಾ ಅಂದ್ರೆ ಅಳವಡಿಸಿಕೊಂಡಿವಿ ಅಂತಂದ್ರೆ, ಎಕರೆಗೆ 6-8 ಮೋಹಕ ಬಲೆಗಳನ್ನು ಹಾಕಿದ್ವಿ ಅಂತಂದ್ರೆ ಮಾವಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಹಣ್ಣು ನೊಣದ ಬಾಧೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಬರ್ತದೆ. ಸುಮಾರು ಒಂದು ಮೋಹಕ ಬಲೆಗೆ 110-120 ರೂಪಾಯಿ ಸಿಗ್ತದೆ. ಎಲ್ಲ ಔಷಧಿ ಮಾರಾಟ ಅಂಗಡಿ ಮಾರಾಟಗಾರರು ಈಗ ಅದನ್ನು ಮಾರ್ತಾ ಇದ್ದಾರೆ. ದಯವಿಟ್ಟು ರೈತರು ಈ ಮೋಹಕ ಬಲೆಗಳನ್ನ ನೀವು ತಮ್ಮ ಮಾವಿನ ತೋಟದಲ್ಲಿ ಬಳಸಿದರೆ ಮುಂದಿನ ದಿನಗಳಲ್ಲಿ ಗಾಯಿಗಳಿಗೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದ ಚುಕ್ಕೆಗಳು ಮೂಡೋದಿಲ್ಲ, ಮತ್ತೆ ಒಳಗಡೆ ಹುಳದ ಬಾಧೆನೂ ಇರೋದಿಲ್ಲ. ಇದಲ್ಲದೇನೆ ಮಾವಿನದ ಬೆಳೆಯಲ್ಲಿ ಇವತ್ತಿನ ದಿನಗಳಲ್ಲಿ ಈಗ ಲಾಸ್ಟ್ ಒಂದು ಕೊನೆಯ ಒಂದು ವಾರದಿಂದ ಹಿಡಿದು ರೈತರು ಕೆಲವೊಬ್ರು ನಮಗೆ ಕರೆ ಮಾಡ್ತಾರೆ, ಏನಂದ್ರೆ ಸರ್ ಮಾವಿನ ಗಿಡದಲ್ಲಿ ಚೆನ್ನಾಗಿ ಹೂ ಹಿಡಿದಿದೆ ಆದ್ರೆ ಹೂವೇ ನಿಂದಿರ್ತಾ ಇಲ್ಲ ಅಂತೇಳಿ. ಹೂವೇ ನಿಂದಿರ್ತಾ ಇಲ್ಲ ಅನ್ನುವಂತ ಪ್ರಸಂಗ ಯಾವಾಗ ಬರ್ತದಂದ್ರೆ, ಒಂದೇದು ಬೂದು ರೋಗದ ಬಾಧೆ ಬಂದಿತ್ತು ಅಂತಂದ್ರೆ, ಅತಿಯಾದ ಬೂದಿ ರೋಗದ ಬಾಧೆ ಆವರಿಸಿತ್ತು ಅಂತಂತಂದ್ರೆ ಹೂವುಗಳು ಎಲ್ಲವನ್ನೂ ಮುಟ್ರಿ ಒಣಗಿ ಏನಪ್ಪಾ ಅಂತಂದ್ರೆ ಉದುರಿ ಹೋಗ್ತವೆ. ಸೊ ಇದು ರೈತರು ಏನಪ್ಪಾ ಅಂದ್ರೆ ಸ್ವಲ್ಪ ಹೂವು ಗೊಂಚಲುಗಳನ್ನ ಗಮನಿಸ್ತಾ ಇರಬೇಕು. ಬಿಳಿ ಬಣ್ಣದ ತುಪ್ಪಟ ಅದರ ಮೇಲೆ ಬಂದಿತ್ತು ಅಂತಂತಂದ್ರೆ ಡೈಫೆನ್ಕೋನೋಜಲ್ ಅನ್ನುವಂತಹ ಶಿಲೀಂಧ್ರನಾಶಕವನ್ನ 1 ಲೀಟರ್ ನೀರಿಗೆ 1 ml ದಂತೆ ಬೆರೆಸಿ ನೀವು ಸಿಂಪಡಣೆ ಮಾಡಿ, 2 ಸಾರಿ ಸಿಂಪಡಣೆ ಮಾಡಿ 10-12 ದಿನಗಳ ಅಂತರದಲ್ಲಿ ನಿಮಗೆ ಈ ಬೂದು ರೋಗವನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು. ಇನ್ನು ಕೊನೆ ಇನ್ನ ಒಂದು ರೋಗದ ಬಗ್ಗೆ ನಾನು ಮಾವಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವ್ದಂದ್ರೆ, ನಾವು ಬಹಳ ಜನ ಮಾರುಕಟ್ಟೆಯಲ್ಲಿ ಹಸಿ ಮಾವಿನ ಅಥವಾ ಮಾಗಿದ ಜಸ್ಟ್ ಮಾಗಲಿಕ್ಕೆ ರೆಡಿ ಇರುವಂತಹ ಮಾವಿನ ಹಣ್ಣನ್ನ ತಗೊಂಡ್ಬಂದು ಮನೆಯಲ್ಲಿ ಹಣ್ಣು ಹಾಕಿದಾಗ ಈ ತುಂಬಿದ ಹತ್ರ ಕಪ್ಪು ಬಣ್ಣದ ಮಚ್ಚೆ ಮೂಡುತ್ತದೆ. ಕೆಲವೊಂದು ಕಾಯಿ ಮೇಲೂ ಬುಡದಲ್ಲಿ ಏನಪ್ಪಾ ಅಂತಂದ್ರೆ ಕಪ್ಪು ಬಣ್ಣದ ಮಚ್ಚೆ ನಾವು ಅಥವಾ ಕಪ್ಪು ಬಣ್ಣದ ಚುಕ್ಕಿಗಳು ಮಾವಿನ ಹಣ್ಣಿನ ಮೇಲೆ ಕಾಣ್ತೀವಿ. ಅದನ್ನ ನಾವು ಆಂಥ್ರಾಕ್ನೋಸ್ ಅಂತ ನಾವು ಕರಿತೀವಿ. ಈ ಚಿಬ್ಬು ರೋಗ ಅಂತ ಕರಿತೀವಿ. ಈ ಮಾವಿನಲ್ಲಿ ಬರ್ತಕ್ಕಂತ ಚಿಬ್ಬು ರೋಗದ ಈ ನಿರ್ವಹಣೆ ಏನ್ ಮಾಡಬೇಕು ಅಂದ್ರೆ, ಕಟಾವು ಆಗುವಕ್ಕಿಂತ ಮುಂಚೆನೆ ಒಂದು 20-15 ದಿವಸದೊಳಗೇನೆ ಏನಪ್ಪಾ ಅಂದ್ರೆ ಇನ್ನೂ 15 ದಿವಸ ಕಟಾವು ಇದೆ ಅಂತಂದಾಗ ಮ್ಯಾಂಕೋಜೆಬ್ ಅಥವಾ ಝೈನೆಬ್ ಯಾವ್ದಾದ್ರು ಒಂದು ಶಿಲೀಂಧ್ರನಾಶಕವನ್ನ 1 ಲೀಟರ್ ನೀರಿಗೆ 3 ಗ್ರಾಮದಂತೆ ಬೆರೆಸಿ ನೀವು ಮಾವಿನ ಹಣ್ಣುಗಳಿಗೆ ಸರಿಯಾಗಿ ಸಿಂಪಡಣೆ ಮಾಡಿದ್ರಿ ಅಂತಂತಂದ್ರೆ, ನೀವು ಮಾವಿನ ಹಣ್ಣನ್ನ ನಾವು ಹಣ್ಣು ಮಾಡುವ ಒಂದು ಸಂದರ್ಭದಲ್ಲಿ ಆಗಲಿ, ಸಾಗಾಣಿಕೆ ಮಾಡಿರುವಂತ ಒಂದು ಸಂದರ್ಭದಲ್ಲಿ ಆಗಲಿ, ಯಾವುದೇ ರೀತಿಯಾದ ಆಂಥ್ರಾಕ್ನೋಸ್ ದಿಂದ ಬರುವಂತಹ ಮಚ್ಚೆಗಳು ಚಿಬ್ಬು ರೋಗ ನಿಮಗಲ್ಲಿ ಕಂಡು ಬರೋದಿಲ್ಲ. ಇಷ್ಟನ್ನ ರೈತರು ಏನಪ್ಪಾ ಅಂತಂದ್ರೆ ಮಾವಿನ ಬೆಳೆಯಲ್ಲಿ ಸ್ವಲ್ಪ ಗಮನಿಸಬೇಕು. ಇನ್ನು ಕಲ್ಲಂಗಡಿ ಬೆಳೆಗೆ ಬಂದಾಗ, ಕಲ್ಲಂಗಡಿಯಲ್ಲಿ ಮುಖ್ಯವಾಗಿ ಕಾಡುವಂತದ್ದು 3, ಒಂದು ರಸ ಇರುವ ಕೀಟಗಳು. ಈ ಅದರಿಂದಾಗಿ ಏನಪ್ಪಾ ಅಂದ್ರೆ ನಂಜಾಣು ರೋಗ ಹರಡುವಂತ ಒಂದು ಪ್ರಸಂಗನೂ ಇರ್ತದೆ. ರೈತ ಬಾಂಧವರು ಏನಪ್ಪಾ ಅಂತಂದ್ರೆ ಈ ರಸ ಹೀರುವ ಕೀಟಗಳಿಗೆ ನೀವೆಲ್ಲರೂ ಮಾಡ್ತಾ ಇರ್ತೀರಿ, ಯಾರಾದರೂ ಹೊಸದಾಗಿ ಬೆಳೆಯನ್ನ ಬೆಳೆಯುತ್ತಾ ಇದ್ರೆ ರಸ ಹೀರುವ ಕೀಟಗಳಿಗೆ ನೀವು ಬೀಜ ಹಾಕಿದ ಒಂದು ವಾರದ ನಂತರ ಏನಪ್ಪಾ ಅಂತಂದ್ರೆ ನೀಲಿ ಮತ್ತು ಹಳದಿ ಬಣ್ಣದ ಅಂಟು ಬಲೆಗಳನ್ನು ನಿಮ್ಮ ಹೊಲದಲ್ಲಿ ಹಾಕ್ರಿ. ಅವುಗಳನ್ನು ಹಾಕೋದ್ರಿಂದ ಏನಾಗ್ತದೆ, ಈ ನಂಜಾಣು ಹರಡುವಂತಹ ರಸ ಹೀರುವ ಹುಳುಗಳು ಥ್ರಿಪ್ಸ್ ಆಗಿರಬಹುದು, ಬಿಳಿ ನೊಣ ಆಗಿರಬಹುದು, ಇವುಗಳನ್ನೇನಪ್ಪಾ ಅಂತಂದ್ರೆ ನೀವು ಮೋಹಕ ಬಲೆಗಳ ಮೇಲೆ ಬಿಳಿ ಹಳದಿ ಮತ್ತು ನೀಲಿ ಬಣ್ಣದ ಮೋಹಕ ಬಲೆಗಳನ್ನು ಬಳಸೋದ್ರಿಂದ ಈ ಹುಳುಗಳು ಆ ಬಲೆಗಳಿಗೆ ಆಕರ್ಷಿತವಾಗಿ ಅಂಟ್ಕೊಂಡ್ಬಿಡ್ತವೆ. ಸೊ ಹೀಗಾಗಿ ಏನಾಗ್ತದೆ ಅಂತಂದ್ರೆ ನಮಗೆ ರಸ ಹೀರುವ ಕೀಟಗಳ ಬಾಧೆ ಕಡಿಮೆ ಆಗ್ತದೆ, ಮುಂದಿನ ದಿನಗಳಲ್ಲಿ ಇಳುವರಿನೂ ಸಹ ಚೆನ್ನಾಗಿ ಬರ್ತದೆ. ಆದಾಗ್ಯೂ ಸಹ ಕೀಟದ ಬಾಧೆ ಹೆಚ್ಚಾಗಿತ್ತು ಅಂತಂತಂದ್ರೆ ಅವುಗಳಿಗೆ ಇಮ್ಡಾಕ್ಲೋಪಿಡ್ ಅನ್ನುವಂತ ಕೀಟನಾಶಕ 1 ಲೀಟರ್ ನೀರಿಗೆ 0.5 ಮಿಲಿ ಅಂತ ನೀವು ಬೆಳೆಸಿ ಸಿಂಪಡಣೆ ಮಾಡಬಹುದು. ಅಥವಾ ಇಲ್ಲ ಅಂತಂತಂದ್ರೆ ಥಯಾಮಿಥಾಕ್ಸಿಮ್ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಆ ಕೀಟನಾಶಕವನ್ನು ಸಹ 1 ಲೀಟರ್ ನೀರಿಗೆ 0.5 ಗ್ರಾಂದಂತೆ ಬೆರೆಸಿನೂ ಸಿಂಪಡಣೆ ಮಾಡಬಹುದು. ಇನ್ನು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸೈಜಪರ್ ಅನ್ನುವಂತ ಇನ್ನೊಂದು ಕೀಟನಾಶಕ ಸಿಗ್ತದೆ ಥ್ರಿಪ್ಸ್ಗಳಿಗೆ, ಅದನ್ನ 1 ಲೀಟರ್ ನೀರಿಗೆ 1.8 ಮಿಲಿ ಅಂತೆ ಬೆರೆಸನು ನಾವೇನಪ್ಪಾ ಅಂತಂದ್ರೆ ಸಿಂಪಡಣೆ ಮಾಡಿ ಕಂಟ್ರೋಲ್ ಮಾಡಬಹುದು. ಇನ್ನು ಕಂಬಳಿ ಹುಳದ ಬಾಧೆನೂ ಕೆಲವೊಂದ್ಸಾರಿ ನಮಗೆ ಕಲ್ಲಂಗಡಿ ಬೆಳೆಯಲ್ಲಿ ಕಂಡು ಬರ್ತಾ ಇರ್ತದೆ. ಅದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ಈ ಮೆಲಾಥಿಯಾನ್ ಅನ್ನುವಂತ ಕೀಟನಾಶಕ 50 EC 1 ಮಿಲಿ ಅಂತೆ ಏನಪ್ಪಾ ಅಂತಂದ್ರೆ ನಾವು ಸಿಂಪಡಣೆ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು. ಮೆಲಾಥಿಯಾನ್ ಕೀಟನಾಶಕವನ್ನು ಹಣ್ಣು ನೋಣದ ಕೀಟವನ್ನ ನಿರ್ವಹಣೆ ಮಾಡಲಿಕ್ಕೂ ಬರ್ತದೆ. ಕಲ್ಲಂಗಡಿಯಲ್ಲೂ ಸಹ ಹಣ್ಣು ನೋಣದ ಬಾಧೆ ಇರ್ತದೆ. ಅದರ ನಿರ್ವಹಣೆಗೆ ಒಂದು ಮಾವಿನಲ್ಲಿ ಹೇಳಿದಾಗೆ ಮೋಹಕ ಬಲೆಗಳನ್ನು ಸಹ ಬಳಸಬಹುದು, ಇಲ್ಲ ಅಂತಂತಂದ್ರೆ ಈ ಮೆಲಾಥಿಯನ್ ಕೀಟನಾಶಕವನ್ನು ಸಹ ರೈತರು ಬಳಸಬಹುದು. ಕೆಲವೊಂದು ಬಾರಿ ಈ ಕಲ್ಲಂಗಡಿಯಲ್ಲಿ ಏನಪ್ಪಾ ಅಂತಂದ್ರೆ ಬೂದು ರೋಗದ ಬಾಧೆನೂ ಸಹ ಬರ್ತದೆ. ಈ ರೋಗದ ಒಂದು ಬಾಧೆ ಕಂಡು ಬಂದಿತ್ತು ಅಂತಂತಂದ್ರೆ ರೈತರು ಈ ಕ್ಲೋರ್ಥಾಲೋನಿಲ್ ಅನ್ನುವಂತಹ ಒಂದು ಕವಚ್ ಅಂತ ನಾವು ಕರಿತೀವಿ, ಅದನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಕಾರ್ಬೆಂಡೆಸಿಮ್ ಅನ್ನುವಂತ ಶಿಲೀಂಧ್ರ ನಾಶಕವನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನೀವು ಸಿಂಪಡಣೆ ಮಾಡೋದ್ರಿಂದ ಈ ಕಲ್ಲಂಗಡಿಯಲ್ಲಿ ಬರ್ತಕ್ಕಂತ ಬೂದು ರೋಗವನ್ನ ತಾವು ನಿಯಂತ್ರಣ ಮಾಡಬಹುದು. ರೈತ ಬಾಂಧವರು ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಕಲ್ಲಂಗಡಿ ಕುಂಬಳ ಜಾತಿಗೆ ಸೇರುವಂತಹ ಒಂದು ಬೆಳೆ, ಯಾವುದೇ ಕಾರಣಕ್ಕೂ ಗಂಧಕ ಹೊಂದಿರುವಂತಹ ಯಾವುದೇ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನ ಇದರ ಮೇಲೆ ಸಿಂಪಡಣೆ ಮಾಡಬಾರದು. ಯಾವುದೇ ಕಾರಣಕ್ಕೂ ಗಂಧಕ ಹೊಂದಿರುವಂತಹ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನ ಇದರ ಮೇಲೆ ನೀವು ಸಿಂಪಡಣೆ ಮಾಡಬಾರದು. ಇನ್ನೊಂದು 2 ರೋಗ ಬರ್ತದೆ. ಒಂದು ನಾವು ಬೂದು ತುಪ್ಪಟ ಅಥವಾ ಡೌನಿ ಮಿಲ್ಡು ಅಂತ ಕರಿತೀವಿ. ಈ ರೋಗದ ಬಾಧೆ ಬಂದಿತ್ತು ಅಂತಂದ್ರೆ ಮೆಟ್ಲಾಕ್ಸಿಲ್ ಶಿಲೀಂಧ್ರನಾಶಕವನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ನಾವು ಅದನ್ನ ನಿರ್ವಹಣೆ ಮಾಡಬಹುದು. ಕೊನೆಯದಾಗಿ ಹಣ್ಣಿನಲ್ಲಿ ಸಿಹಿ ಹೇಗೆ ಹೆಚ್ಚಿಗೆ ಮಾಡಬೇಕು, ಕಲ್ಲಂಗಡಿ ಬೆಳೆಗೆ ಏನಪ್ಪಾ ಅಂತಾರೆ 1 ಹೆಕ್ಟೇರ್ಗೆ ರಸಗೊಬ್ಬರಗಳ ಪ್ರಮಾಣ ಏನಿದೆಯಲ್ಲ, 100 ಕೆಜಿ ಸಾರಜನಕ, 50-60 ಕೆಜಿ ರಂಜಕ, 150 ಕೆಜಿ ಪೊಟ್ಯಾಶ್. ಇಲ್ಲಿ ಪೊಟ್ಯಾಶ್ ಗೊಬ್ಬರವನ್ನು ಹೆಚ್ಚಿಗೆ ಕೊಡಬೇಕು. ಕಲ್ಲಂಗಡಿಯಲ್ಲಿ ನೀವು ರಂಜಕವನ್ನ ನೀವು ನಾಟಿ ಮಾಡಿದ ಮೇಲೆ ಅಥವಾ ಬೀಜ ಹಾಕಿದ ಮೇಲೆ ಹಾಕಿದಾಗೇನೆ ಕೊಡಿ. ಸಾರಜನಕವನ್ನ 3 ಅಥವಾ 2 ಹಂತದಲ್ಲಿ ಕೊಡಿ. ಪೊಟ್ಯಾಷನ್ ಏನದೇ ಅಲ್ಲ ಅದನ್ನು 2-3 ಹಂತದಲ್ಲಿ ಕೊಡಿ ಅಥವಾ 2 ಹಂತದಲ್ಲಿ ಕೊಡಿ. ಪೊಟ್ಯಾಷ್ ಮಾತ್ರ ಪ್ರತಿ ಹೆಕ್ಟೇರ್ಗೆ 150 ಕೆಜಿದಷ್ಟು ನಾವು ಕೊಟ್ಟಾಗ ಮಾತ್ರ ಕಲ್ಲಂಗಡಿಯಲ್ಲಿ ಹೆಚ್ಚಿನ ಒಂದು ರುಚಿಕರವಾದ ಸಿಹಿಯಾದ ಹಣ್ಣನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಯಾಕಂತಂದ್ರೆ ಪೊಟ್ಯಾಷ್ ಏನಿದೆಯಲ್ಲ ಇದು ರುಚಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮೂಲ ಧಾತುವಾಗಿರುವಂತಹ ಒಂದು ಪೋಷಕಾಂಶ. ಅದರ ಜೊತೆಗೆ ಈ ಲಘು ಪೋಷಕಾಂಶಗಳ ನಿರ್ವಹಣೆಯೂ ಕೂಡ ಅಷ್ಟೇ ಪ್ರಮುಖ. ಮಾವಿನ ಬೆಳೆಯಲ್ಲಿ ಹೆಚ್ಚಿನ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡೀಲಿಕ್ಕೆ ಮತ್ತು ರುಚಿಕರವಾದ ಕಾಯಿಗಳನ್ನು ಪಡೀಲಿಕ್ಕೆ ಮ್ಯಾಂಗೋ ಸ್ಪೆಷಲ್ ಅನ್ನುವಂತ ಒಂದು ಲಘು ಪೋಷಕಾಂಶ ಸಿಗ್ತದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿನೂ ಸಿಗ್ತದೆ. ಅದನ್ನ ನಾವು ಪ್ರತಿ 1 ಲೀಟರ್ ನೀರಿಗೆ 5 ಗ್ರಾಂ ಬೆರೆಸಿ ಸಿಂಪಡಣೆ ಮಾಡಿದರೆ ನಮಗೇನಪ್ಪಾ ಅಂತಂದ್ರೆ ಮಾವಿನಲ್ಲಿ ಉತ್ತಮವಾದ ಒಂದು ಕಾಯಿಗಳನ್ನು ಪಡೀಲಿಕ್ಕೆ ಹಣ್ಣುಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಕಲ್ಲಂಗಡಿಯಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆಗೆ ವೆಜಿಟೇಬಲ್ ಸ್ಪೆಷಲ್ ಅನ್ನುವಂತ ಒಂದು ಏನು ಲಘು ಪೋಷಕಾಂಶ ಇದೆ, ಇದು ಮ್ಯಾಂಗೋ ಸ್ಪೆಷಲ್ ವೆಜಿಟೇಬಲ್ ಸ್ಪೆಷಲ್ ಎರಡೂ ಸಹ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರದವ್ರದ್ದು ಏನಪ್ಪಾ ಅಂತಂದ್ರೆ ಒಂದು ಕೊಡುಗೆ. ಅವುಗಳ ಒಂದು ತಯಾರಿಕೆ ಎಲ್ಲ ಒಂದು ಪ್ರೈವೇಟ್ದವ್ರು ಮಾಡಿ ಈಗ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಪರಿಕರಗಳನ್ನು ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂತಹ ಅಂಗಡಿಗಳಲ್ಲಿ ಈ ವೆಜಿಟೇಬಲ್ ಸ್ಪೆಷಲ್ ಸಹ ಸಿಗುತ್ತದೆ. ಇಲ್ಲ ಅಂತಂದ್ರಾಗೂ ಸಹ ಅಲ್ಲಿ ವಿವಿಧ ಕಂಪನಿಗಳ ಒಂದು ಲಘು ಪೋಷಕಾಂಶಗಳ ಮಿಶ್ರಣಗಳು ಸಿಗ್ತವೆ. ಒಂದು ಲೀಟರ್ ನೀರಿಗೆ ಒಂದು ಗ್ರಾಮದಂತೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಕಲ್ಲಂಗಡಿಯಲ್ಲಿ ಏನಪ್ಪಾ ಅಂತಂದ್ರೆ ಉತ್ತಮವಾದ ಸಿಹಿಯಾದ ಒಂದು ಹಣ್ಣುಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಕಲ್ಲಂಗಡಿಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಎಕರೆಗೆ ನಾವು ಹೈಬ್ರಿಡ್ ಹಾಕಿದೀವಿ ಅಂತಂತಂತಂದ್ರೆ ಸುಮಾರು 30 ಟನ್ವರೆಗೆ ಪ್ರತಿ ಹೆಕ್ಟೇರ್ಗೆ ಪಡೀಬಹುದು. ಈ ಒಂದು 20 ಟನ್ ಪ್ರತಿ ಎಕರೆಗೆ ಪಡೀಬಹುದು. ಒಂದು ದಪ್ಪ ಗಾತ್ರದ ಹಣ್ಣುಗಳನ್ನು ಪಡಿತಾ ಇದ್ದವರಿಂದ 20-25 ಟನ್ ಪ್ರತಿ ಎಕರೆಗೇನಪ್ಪಾ ಅಂತಂದ್ರೆ ಪಡೀಲಿಕ್ಕೆ ಸಾಧ್ಯತೆ ಇದೆ. ಸರ್, ಈಗ ಅದರಲ್ಲಿ ಮುಖ್ಯವಾಗಿ ನನ್ನ ಕಲ್ಲಂಗಡಿ ಬೆಳೆಯಲ್ಲೇ ಹೇಳ್ತೀನಿ, ಯಾಕಂದ್ರೆ ಕಲ್ಲಂಗಡಿ ಹೆಚ್ಚು ನೀರಿನ ಅಂಶವನ್ನು ಹೊಂದಿರುವಂತಹ ಒಂದು ಹಣ್ಣಾಗಿರೋದ್ರಿಂದ ಈ ನೀರು ನಿರ್ವಹಣೆ ಹೇಗಿರಬೇಕು ಅಂದ್ರೆ ಅದು ಒಂದು ಅಂದ್ರೆ ಭೂಮಿಗೆ ತಕ್ಕಂಗೆ ಕೊಡಬೇಕು, ಹೇಗೆ ಕೊಟ್ರೆ ಒಳ್ಳೆಯ ಹಣ್ಣನ್ನ ಪಡಿಬಹುದು? ಕಲ್ಲಂಗಡಿ ಬೆಳೆಯಲ್ಲಿ ಸಾಮಾನ್ಯವಾಗಿ ನಾಟಿ ಮಾಡಿದ ಅಂದ್ರೆ ಬಿತ್ತನೆ ಮಾಡಿದ ಮೊದಲನೇ 20-25 ದಿನಗಳವರೆಗೆ ಏನಪ್ಪಾ ಅಂತಂದ್ರೆ ನಾವು ಸಾಧಾರಣ ಬೆಳೆಯನ್ನ ಗಮನಿಸ್ತೀವಿ, ಅಲ್ಲಿ ಯಾವುದೇ ಹೂವುಗಳು ಇನ್ನೂ ಆಗಿರೋದಿಲ್ಲ. 30-45 ದಿನಗಳ ನಂತರ ಹೂವಾಡುವಂತ ಅಂತ ಬರ್ತದೆ. ಕಲ್ಲಂಗಡಿಯಲ್ಲಿ ನಿಮಗೆ ಲಿಂಬೆ ಗಾತ್ರದ ಕಾಯಿಗಳು ಪ್ರಾರಂಭ ಆಯಿತು ಅಂತಂದ್ರೆ ಕಾಯಿ ಹಿಡಿಯೋದು ಲಿಂಬೆ ಗಾತ್ರದ ಪ್ರಾರಂಭ ಆಯಿತು ಅಂದ್ರೆ ನೀವು ನೀರನ್ನು ಸರಿಯಾಗಿ ಪ್ರತಿ 4 ದಿನಗಳಿಗೆ ಒಂದು ಬಾರಿ ಆದರೂ ಕೊಡಬೇಕಾಗ್ತದೆ. ಹರಿ ನೀರಾವರಿ ಇತ್ತಂದ್ರೆ ಡ್ರಿಪ್ ಇರಿಗೇಷನ್ ಇತ್ತು ಅಂತಂತಂತಂದ್ರೆ ನೀವು ಎಲ್ಲಿ ಗಿಡದ ಕುತ್ತಿಗೆ ಭಾಗ ಇರ್ತದೋ ಆ ಭಾಗದಲ್ಲಿ ತೇವಾಂಶ ಮಾತ್ರ ಕಾಪಾಡಿಕೊಳ್ಳಿ.